ವಾರ್ಡ್ನಿಂದ ಅನುಮೋದನೆಗೊಂಡ ನಿರ್ಮಿಸುತ್ತಿರುವ ಕೃಷಿ ಇಲಾಖೆಯ 13 ಶೀತಲ ಘಟಕಗಳು ಕೋಲ್ಡ್ ಸ್ಟೋರೇಜಸ್ ನಿರ್ಮಾಣ ಕಾಮಗಾರಿ 171.91 ಕೋಟಿ ರೂಪಾಯಿಗಳ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದೇವೆ. ಜಲಸಂಪನ್ಮೂಲ ಇಲಾಖೆ ಮೈಸೂರು ಜಿಲ್ಲೆಯ ಹುಣಸೂರಿನ ಕಟ್ಟೆ ಮಳಲವಾಡಿ ಅಣೆಕಟ್ಟು ವಡಕೆ ಕಟ್ಟು ಹೈಲೆವೆಲ್ ನಾಲೆ ದುರಸ್ತಿಗಾಗಿ 49.85 ಕೋಟಿ ರೂಪಾಯಿ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಹಾರಂಗಿ ಬಲದಂಡೆ ಹೇಮಾವತಿ ಎಡದಂಡೆ ಕಾಮಗಾರಿ ಯೋಜನೆಗಳಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಸಚಿವ ಸಂಪುಟ ಸಭೆಯಲ್ಲಿ ನೀಡಲಾಗಿದೆ ಎಂದು ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವವನ್ನು ವ್ಯವಸ್ಥಿತವಾಗಿ ಕೆಡವಲು ಚುನಾವಣಾ ಆಯೋಗ ಸಹಾಯ ಮಾಡುತ್ತಿದೆ ಎಂದು ಹಿರಿಯ ಕಾಂಗ್ರೆಸ್ ಸಂಸದ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಭಾರತೀಯ ಚುನಾವಣಾ ಆಯೋಗದ ಮೇಲೆ ಇಂದು ತೀವ್ರ ದಾಳಿ ನಡೆಸಿದರು. ಕಾಂಗ್ರೆಸ್ ಪ್ರಧಾನ ಕಚೇರಿಯಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಚುನಾವಣಾ ಆಯೋಗ ಚುನಾವಣೆಗಳಲ್ಲಿ ಬಿಜೆಪಿಯೊಂದಿಗೆ ಶಾಮೀಲಾಗಿ ಪ್ರಜಾಪ್ರಭುತ್ವವನ್ನು ವ್ಯವಸ್ಥಿತವಾಗಿ ಕೆಡವಲು ಸಹಾಯ ಮಾಡಿದೆ ಎಂದು ಆರೋಪಿಸಿದರು. ಅಭಿಪ್ರಾಯ ಸಂಗ್ರಹಗಳು ಪಕ್ಷದ ಆಂತರಿಕ ಸಮೀಕ್ಷೆಗಳು ಮತ್ತು ನಿಜವಾದ ಫಲಿತಾಂಶಗಳ ನಡುವಿನ ವ್ಯತ್ಯಾಸವನ್ನು ಸೂಚಿಸಿದ ಅವರು, ವಿಶೇಷವಾಗಿ ಕರ್ನಾಟಕ, ಹರಿಯಾಣ ಮತ್ತು ಮಧ್ಯಪ್ರದೇಶದಂತಹ ರಾಜ್ಯಗಳ ಫಲಿತಾಂಶಗಳಲ್ಲಿ ಆಯೋಗದ ಕೈವಾಡವಿದೆ ಎಂದರು. ಮತದಾರರ ಪಟ್ಟಿ ಮತ್ತು ಇತ್ತೀಚಿನ ಚುನಾವಣೆಗಳ ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿದ ರಾಹುಲ್ ಗಾಂಧಿ, ಮತದಾರರ ಪಟ್ಟಿ ಇನ್ನೂ ನಿಖರವಾಗಿರುವ ಬಗ್ಗೆ ಸಾರ್ವಜನಿಕರಲ್ಲಿ ಅನುಮಾನ ಹೆಚ್ಚುತ್ತಿದೆ, ಇದಕ್ಕೆ ಸಕಾರಣವಿದೆ ಎಂದು ಅವರು ಹೇಳಿದರು. ತಾಯಿ ಎದೆಹಾಲು ಅಮೃತಕ್ಕೆ ಸಮಾನವಾಗಿದ್ದು ಸದೃಢ ಮಗುವಿನ ಆರೋಗ್ಯದ ದೃಷ್ಟಿಯಿಂದ ತಾಯಂದಿರು ನವಜಾತ ಶಿಶುಗಳಿಗೆ ಎದೆಹಾಲು ನೀಡುವಲ್ಲಿ ನಿರ್ಲಕ್ಷ್ಯ ಮಾಡಬಾರದು ಎಂದು ವಿಜಯಪುರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಡಾ ಶಿವಾನಂದ ಮಾಸ್ತಿಹೊಳಿ ಕಿವಿಮಾತು ಹೇಳಿದರು. ವಿಜಯಪುರದಲ್ಲಿ ಜರುಗಿದ ಸ್ತನ್ಯಪಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಗರ್ಭಿಣಿ ಹಾಗೂ ಬಾಣಂತಿಯರಿಗಾಗಿ ಹಾಗೂ ಮಕ್ಕಳ ಆರೋಗ್ಯ ಸುಧಾರಣೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು. ತಾಯಿ ತನ್ನ ಮಗುವಿಗೆ ಎದೆಹಾಲು ಉಣಿಸುವುದರಿಂದ ಮಗುವಿನ ಆರೋಗ್ಯದಲ್ಲಿ ಧನಾತ್ಮಕ ಪರಿಣಾಮಗಳಾಗುತ್ತವೆ. ಮಗುವಿನ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಗುವಿನ ಹಾಲುಣಿಸುವಿಕೆಯಿಂದ ಸಾಂಕ್ರಾಮಿಕ ಕಾಯಿಲೆಗಳು, ಅತಿಸಾರ, ಉಸಿರಾಟದಂತಹ ಸೋಂಕುಗಳನ್ನು ದೂರವಿಡಬಹುದು ಎಂದು ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸತ್ಯ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ. ಪ್ರತಿದಿನ ನಿಮಗಾಗಿ 7 ಕನ್ನಡ ವಾರ್ತಾ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತೇವೆ. 4 ಪ್ರದೇಶ ಸಮಾಚಾರ ಹಾಗೂ 3 ರಾಷ್ಟ್ರೀಯ ವಾರ್ತೆಗಳು. ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರತಿದಿನ ಬೆಳಿಗ್ಗೆ 7:05, 7:35, ಮಧ್ಯಾಹ್ನ 12:10, 2:30, ಸಂಜೆ 6:40 ಹಾಗೂ ರಾತ್ರಿ 7:35 ವಾರ್ತಾ ಪ್ರಸಾರವನ್ನು ಆಲಿಸಬಹುದು. ಈ ವಾರ್ತೆಗಳನ್ನು ಮೊಬೈಲ್ನಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆಲಿಸಲು ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ. ಈ ಆಪ್ ಮೂಲಕ ಕನ್ನಡ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸುದ್ದಿ ಸಮಾಚಾರವನ್ನು ಸಹ ಕೇಳಬಹುದು. ನೈಜ ನಿಖರ ಸುದ್ದಿಗಳಿಗಾಗಿ ರೇಡಿಯೋ ಆನ್ ಮಾಡಿ ಅಥವಾ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ. ಏಷ್ಯಾದಲ್ಲಿ ಸಮೃದ್ಧಿ ಮತ್ತು ಬೆಳವಣಿಗೆಯನ್ನು ನಿರ್ಮಿಸಲು ಭಾರತದೊಂದಿಗೆ ಹೆಚ್ಚಿನ ಪಾಲುದಾರಿಕೆಯನ್ನು ಫಿಲಿಪೈನ್ಸ್ ಅಧ್ಯಕ್ಷ ಫರ್ಡಿನ್ಯಾಂಡ್ ರೊಮ್ನಾಲ್ಡೆಸ್ ಮಾರ್ಕೋಸ್ ಜೂನಿಯರ್ ಕೋರಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ನಡೆದ ಫಿಲಿಪೈನ್ಸ್ ಭಾರತ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು, ಎರಡೂ ದೇಶಗಳು ಪ್ರಾದೇಶಿಕ ಜ್ಞಾನವನ್ನು ಹಂಚಿಕೊಂಡು ರೂಪಿಸುವುದರ ಮೂಲಕ ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸಬಹುದು ಮತ್ತು ಈ ಪ್ರದೇಶದಲ್ಲಿ ಸಮಗ್ರ ನಾವೀನ್ಯತೆಯನ್ನು ಖಚಿತಪಡಿಸಿಕೊಳ್ಳಬಹುದು ಎಂದು ಹೇಳಿದರು. ವಿದ್ಯುತ್ ವಾಹನಗಳು, ಸುಧಾರಿತ ಎಲೆಕ್ಟ್ರಾನಿಕ್ಸ್, ನವೀಕರಿಸಬಹುದಾದ ಇಂಧನ, ಕೃಷಿ, ಆರೋಗ್ಯ ಮತ್ತು ಸೈಬರ್ ಭದ್ರತೆ ಕ್ಷೇತ್ರಗಳಲ್ಲಿ ದೀರ್ಘಾವಧಿಯ ಸಹಯೋಗಕ್ಕಾಗಿ 6 ಆದ್ಯತೆಯ ಕ್ಷೇತ್ರಗಳ ಬಗ್ಗೆ ಮಾತನಾಡಿದ ಫಿಲಿಪೈನ್ಸ್ ಅಧ್ಯಕ್ಷ, ಉಭಯ ರಾಷ್ಟ್ರಗಳ ನಡುವಿನ ವ್ಯಾಪಾರವನ್ನು ಹೆಚ್ಚಿಸಲು, ಉತ್ಪನ್ನ ವೈವಿಧ್ಯೀಕರಣ ಮತ್ತು ಪೂರೈಕೆ ಸರಪಳಿ ಏಕೀಕರಣವನ್ನು ಉತ್ತೇಜಿಸಲು ಫಿಲಿಪೈನ್ಸ್ ಭಾರತದೊಂದಿಗೆ ಆದ್ಯತೆಯ ವ್ಯಾಪಾರ ಒಪ್ಪಂದಗಳನ್ನು ಅನುಸರಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದರು. ಇಂದು ನಡೆದ ಚರ್ಚೆಗಳ ಸಂದರ್ಭದಲ್ಲಿ ಮಾಹಿತಿ ತಂತ್ರಜ್ಞಾನ, ದೂರಸಂಪರ್ಕ, ತ್ಯಾಜ್ಯದಿಂದ ಇಂಧನ ಉತ್ಪಾದನೆ, ಆರೋಗ್ಯ ರಕ್ಷಣೆ, ವ್ಯವಹಾರ ಪ್ರಕ್ರಿಯೆ ನಿರ್ವಹಣೆ ಮತ್ತು ಡಿಜಿಟಲ್ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಫಿಲಿಪೈನ್ಸ್ನಲ್ಲಿ ಹೂಡಿಕೆ ಮಾಡಲು ಭಾರತೀಯ ಕಂಪನಿಗಳು 18 ತಿಳುವಳಿಕೆ ಪತ್ರಗಳು ಮತ್ತು ಉದ್ದೇಶ ಪತ್ರಗಳಿಗೆ ಸಹಿ ಹಾಕಿದವು. ಕೋಲಾರ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಕೋಲಾರ ತಾಲೂಕಿನ ಬೆಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಕೇಂದ್ರ ಸರ್ಕಾರದ ಭದ್ರತಾ ಯೋಜನೆಗಳ ಜನಸುರಕ್ಷಾ ಅಭಿಯಾನ ಜರುಗಿತು. ಕೊಡಗು ಜಿಲ್ಲಾ ಲೀಡ್ ಬ್ಯಾಂಕ್ ವತಿಯಿಂದ ಹೊಸಕೇರಿ ಗ್ರಾಮದಲ್ಲಿ ಜನಸುರಕ್ಷಾ ಅಭಿಯಾನ ನಡೆಯಿತು. ಕೊಡಗು ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಗಂಗಾಧರ ನಾಯಕ್ ಅವರು ಮಾತನಾಡಿ, ಜನಸಾಮಾನ್ಯರು ಕಡ್ಡಾಯವಾಗಿ ಸಾಮಾಜಿಕ ಭದ್ರತಾ ಯೋಜನೆ ಮಾಡಿಸುವುದರ ಮೂಲಕ ಅದರ ಪ್ರಯೋಜನ ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು. ಗ್ರಾಮೀಣ ಪ್ರದೇಶಗಳು ಶುಚಿತ್ವದಿಂದ ಕೂಡಿದ್ದರೆ ಗ್ರಾಮದಲ್ಲಿ ಯಾವುದೇ ಸಾಂಕ್ರಾಮಿಕ ರೋಗ ಹರಡಲು ಸಾಧ್ಯವಾಗದು ಎಂದು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ ಕಂದಕೂರ ತಿಳಿಸಿದರು. ಗಜೇಂದ್ರಗಡ ತಾಲೂಕಿನ ಮಾರನ ಬಸರಿ ಗ್ರಾಮದಲ್ಲಿ ಮನೆಗಳಿಗೆ ತೆರಳಿ ಕಸ ವಿಲೇವಾರಿ ಬಗ್ಗೆ ಅರಿವು ಮೂಡಿಸಿದರು. ಮನೆಯಲ್ಲಿ ಬಳಸಿ ಬೇಡವಾದ ಕಸವನ್ನು ಒಣಕಸ ಮತ್ತು ಹಸಿ ಕಸ ಎಂದು ಬೇರ್ಪಡಿಸಿ ಒಣಕಸ ಮತ್ತು ಹಸಿ ಕಸ ಸಂಗ್ರಹಕ್ಕೆ ಗ್ರಾಮ ಪಂಚಾಯತ್ ಅವರು ಪ್ರತ್ಯೇಕವಾಗಿ ಕಸದ ಬುಟ್ಟಿ ನೀಡಿದ್ದಾರೆ. ಕಸದ ಬುಟ್ಟಿಯಲ್ಲೇ ಕಸ ಸಂಗ್ರಹಿಸಿ ಕಸದ ವಾಹಿನಿ ಬಂದಾಗ ಸ್ವಚ್ಛತೆಗಾರರ ಮೂಲಕ ಕಸದ ವಾಹಿನಿಗೆ ಕಸ ಹಾಕಿ ಮನೆ ಗ್ರಾಮ ಕಸಮುಕ್ತವಾದರೆ ಗ್ರಾಮದ ವಾತಾವರಣ ಆರೋಗ್ಯಯುತವಾಗಿರುತ್ತದೆ ಎಂದರು. ಕೈಮಗ್ಗ ನೇಕಾರರು ಮತ್ತು ಗುಡಿ ಕೈಗಾರಿಕೆಗಳು ಭಾರತದ ಅಸ್ತಿತ್ವ ಎಂದು ದಾವಣಗೆರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತೆ ಮಾಧವ ವಿಠಲ್ರಾವ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ದಾವಣಗೆರೆಯಲ್ಲಿಂದು ಹಮ್ಮಿಕೊಂಡಿದ್ದ 11ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಪೂರ್ವದಲ್ಲಿ ವಿದೇಶಿ ಉತ್ಪನ್ನಗಳ ಹಾವಳಿ ದುಪ್ಪಟ್ಟು ದರ ಉಪಟಳ ಹೆಚ್ಚಾಗಿತ್ತು ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವರ್ಷಾಂತ್ಯದೊಳಗೆ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ, ಪ್ರಿಯಾಂಕ್ ಖರ್ಗೆ. ಪರಿಶಿಷ್ಟ ಸಮುದಾಯದ ಒಳ ಮೀಸಲಾತಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಕುರಿತು ಇದೇ 16ರಂದು ವಿಶೇಷ ಸಂಪುಟ ಸಭೆಯಲ್ಲಿ ನಿರ್ಧಾರ. ಪ್ರಜಾಪ್ರಭುತ್ವ ಕೆಡವಲು ಚುನಾವಣಾ ಆಯೋಗ ಸಹಕರಿಸುತ್ತಿದೆ, ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಏಷ್ಯಾದ ಅಭಿವೃದ್ಧಿಗೆ ಭಾರತದೊಂದಿಗೆ ಹೆಚ್ಚಿನ ಪಾಲುದಾರಿಕೆ, ಫಿಲಿಪೈನ್ಸ್ ಅಧ್ಯಕ್ಷ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಕಡಿ ಶಿವಾಲಯದ ಕೃಷಿಕ ಮಹಿಳೆ ಸತ್ಯವತಿ ಅವರೊಂದಿಗೆ ಪಾರಂಪರಿಕ ಕೃಷಿ ಅನುಭವಗಳ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಈಗ ನಮ್ಮ ಜೊತೆಗಿದ್ದಾರೆ ಕಡಿ ಶಿವಾಲಯದ ಪ್ರಗತಿಪರ ಕೃಷಿಕ ಮಹಿಳೆ ಸತ್ಯವತಿ. ಇವರು ಪಾರಂಪರಿಕ ಕೃಷಿ ಪದ್ಧತಿಯಲ್ಲಿ ನಿಷ್ಣಾತರು. ಕೃಷಿ ಕುಟುಂಬದಲ್ಲಿಯೇ ಹುಟ್ಟಿ ಬಾಲ್ಯದಿಂದಲೇ ಕೃಷಿಯ ವಿಷಯಗಳನ್ನ ಅರಿತುಕೊಂಡವರು. ಈಗಲೂ ಕೂಡ ಮಣ್ಣಿನೊಂದಿಗೆ ಒಡನಾಟದಲ್ಲಿರುವಂತವರು. ಪಾರಂಪರಿಕ ಕೃಷಿ ಮತ್ತು ಆಧುನಿಕ ಕೃಷಿಯ ಸವಾಲುಗಳ ಕುರಿತು ಅವರನ್ನ ಮಾತನಾಡಿಸಲು ನಾವೀಗ ಅವರ ತೋಟದ ಮನೆಗೆ ಬಂದಿದ್ದೇವೆ. ಸತ್ಯವತಿ ಅವರೇ, ನಮಸ್ಕಾರ. ಎಲ್ಲ ಆಕಾಶವಾಣಿಯ ಸಿಬ್ಬಂದಿಗಳಿಗೂ ಹಾಗೂ ರೈತ ಮಿತ್ರರಿಗೂ ಎಲ್ಲವರಿಗೂ ನಮಸ್ಕಾರ. ಈಗ ಹೇಳಿ ಈ ಪಾರಂಪರಿಕ ಕೃಷಿ ಪದ್ಧತಿಯ ಬಗ್ಗೆ. ಯಾಕೆಂದ್ರೆ ಎಲ್ಲರೂ ಈಗ ಮಾಡ್ತಾ ಇರುವಂತದ್ದು ಆಧುನಿಕ ಕೃಷಿ. ಮಣ್ಣಿನ ಫಲವತ್ತತೆ ಮತ್ತು ಬೆಳೆಗಳ ಗುಣಮಟ್ಟದ ಹಿನ್ನೆಲೆಯಲ್ಲಿ ಪಾರಂಪರಿಕ ಕೃಷಿ ತುಂಬಾ ಅಗತ್ಯ. ಕೃಷಿ ಪಾರಂಪರಿಕ ಪದ್ಧತಿ ಅಂತ ಹೇಳಿದ್ರೆ, ನಾನು ಎಳವೆಯಲ್ಲೇ ಕೃಷಿಕರ ಮನೆಯಲ್ಲೇ ಹುಟ್ಟಿದವಳು. ನಮ್ಮ ತಂದೆಯವರ ಕಾಲದಲ್ಲಿ 10-22 ಎಕರೆ ನಮಗೆ ಗದ್ದೆ ಇತ್ತು. ಆ ಗದ್ದೆಯಲ್ಲಿ ಬೆಳೆ ಬೆಳೆಸ್ತಾ ಇದ್ದೆವು. ನನ್ನ ತಂದೆ ಮನೆ ಕೊಡಗಿನಲ್ಲಿ ಸೋಮಾರಪೇಟೆಯಲ್ಲಿ ಇತ್ತು. ಅಲ್ಲಿ ಒಂದು ಹಳ್ಳಿ, ಹಳ್ಳಿ ನೆಳೆದ್ರೆ ಬರೇ ಹಳ್ಳಿ ಅದು. ಅಲ್ಲಿ ಇಡೀ ಕಾಡನ್ನು ಕಡಿದು ನನ್ನ ತಂದೆ, ನಾನು ಸಣ್ಣದರಿರುವಾಗಲೇ ನೋಡಿದ್ದೇನೆ, ಬೆದರ ಹಿಂಡಿಲಿತ್ತು, ಆನೆಗಳೆಲ್ಲ ಬರ್ತಾ ಇದ್ದೆವು. ಅದನ್ನೆಲ್ಲ ಹೊತ್ತಿಸಿ ಇದು ಮಾಡಿ ಆ ಬೂದಿಯನ್ನೆಲ್ಲ ಗದ್ದೆ ಮಾಡಿ ಗದ್ದೆಗೆ ಹಾಕಿ ನಂತರ ಒಳ್ಳೆ ಬೆಳೆ ಬರೋ ಹಾಗೆ ಮಾಡಿದ್ರು. ಅದೊಂದು ಹೇಳಿದ್ರೆ 2 ನೇಜಿ ನಟ್ರೆ ಅದರಲ್ಲಿ ಒಂದು 10-20 ಕವಲು ಹೊಡೆದು ಇಷ್ಟಿಷ್ಟು ದೊಡ್ಡ ಬುಡವಾಗಿ ಬರ್ತಾ ಇತ್ತು. ಹಾಗೆ ಒಳ್ಳೆ ಬೆಳೆ ಆಗ್ತಾ ಇತ್ತು. ತದಾ ನಂತರ ನನ್ನನ್ನು 14 ವರ್ಷದಲ್ಲೇ ಮದುವೆ ಮಾಡಿ ಕೊಟ್ರು. ಮದುವೆ ಆಗಿ ನನ್ನನ್ನು ಕಾಸರಗೋಡಿ ಇದಕ್ಕೆ ಕೊಟ್ರು. ಗಂಡನ ಮನೆ ಅಲ್ಲಿ ಇತ್ತು. ಈಗ ಪ್ರಸ್ತುತ ನಾವು ಇಲ್ಲಿ ಬಂಟ್ವಾಳ ತಾಲೂಕು ಕಡಿಶೋಲೆಯಲ್ಲಿ ಇದ್ದೇವೆ. ಈಗ ನೀವು ಸುಮಾರು 60 ವರ್ಷದ ಅನುಭವ ಹೊಂದಿದವರು. ಈ ಹಿನ್ನೆಲೆಯಲ್ಲಿ ಪಾರಂಪರಿಕ ಕೃಷಿ ಹೇಗೆ ಮಾಡುದು, ಕೃಷಿಯ ವಿಧಾನಗಳು, ಬೆಳೆಯ ವೈವಿಧ್ಯತೆಗಳು ಯಾವುವು ಅಂತ ಸ್ವಲ್ಪ ಮಾಹಿತಿ ಕೊಡ್ತೀರಾ? ತಂದೆಗೆ 10-22 ಎಕರೆ ಜಾಗ ಇತ್ತು. ಅದೆಲ್ಲ ಬೆಳೆ, ಮತ್ತೆ ತೋಟ ಇರ್ಲಿಲ್ಲ. ಕಾಫಿ ತೋಟ ಎಲ್ಲ ಅಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗೆ ಬೆಳೆ ಇದ್ದದು. ನಾವು 8-10 ಮಕ್ಕಳಿದ್ದೆವು. ಮನೆಯವರೇ ಸೇರಿಕೊಂಡು ಎಲ್ಲ ಕೆಲಸವನ್ನು ತಂದೆ ಮಾಡಿಸ್ತಿದ್ರು. ನೇಜಿ ಕೀಳುವುದು, ಇದು ನಾಟಿ ನೆಡುವುದು, ಬೆಳೆ ಕೊಯ್ಯುವುದು, ಕಳೆ ತೆಗೆಯುವುದು, ಗೊಬ್ಬರ ಹಾಕುವುದು, ಎಲ್ಲ ಪ್ರತಿ ಮಕ್ಕಳು ಹೋಗ್ಲೇಬೇಕು ತಂದೆಗೆ. ಅಷ್ಟು ಶಿಸ್ತು. ದೊಡ್ಡ ಶಾಲೆಗೆ ಹೋಗ್ಲಿಲ್ಲ, ತುಂಬಾ ಕಲಿಯಲಿಲ್ಲ. ಅಂತೂ ಸಹ ಅಷ್ಟು ಸಣ್ಣ ಪ್ರಾಯದಲ್ಲೇ ನಾವು ಆ ಕೆಲಸವನ್ನು ಮಾಡಿಕೊಂಡು ತಂದೆಯೊಟ್ಟಿಗೆ ತಾಯಿಗೆ ನಾವು ಅನುಕೂಲ ಮಾಡಿ ಕೊಡ್ತಿದ್ದೆವು, ಸಹಕಾರ ಕೊಡ್ತಾ ಇದ್ದೆವು. ಗಂಡನ ಮನೆಯಲ್ಲಿ ಬಂದ ನಂತರ ಅಲ್ಲಿಯೂ ಕೃಷಿ ಇತ್ತು, ಗದ್ದೆ ಇದ್ದದ್ದು. ನಿಮ್ಮ ಕೃಷಿಯ ಪಯಣ ಕೊಡಗಿನಿಂದ ಕಾಸರಗೋಡಿನ ಒಂದು ಹಳ್ಳಿಗೆ ಬಂದು ತಲುಪಿತ್ತು ಅಲ್ವಾ? ಎರಡೂ ಕಡೆಗಳಲ್ಲೂ ಭತ್ತದ ಬೆಳೆ ಬೆಳೆಸ್ತಾ ಇದ್ರಿ. ಕೊಡಗಿನ ಮಣ್ಣು ಹೆಚ್ಚು ಫಲವತ್ತೆಯಿಂದ ಕುಡಿತಾ ಹೇಗೆ? 100% ಹೌದು ಮೇಡಮ್, ಫಲವತ್ತತೆ ಮಣ್ಣು ಅಂತ ಹೇಳ್ಬೋದು. ಅದು ಕಪ್ಪು ಮಣ್ಣು, ಅದು ಸುಡು ಮಣ್ಣಿನ ಹಾಗೆ ಇತ್ತು. ಅದರಲ್ಲಿ 2 ಬೀಜ ಬಿಸಾಡಿದ್ರು ಸಹ ತರಕಾರಿ ಎಲ್ಲ ಅಷ್ಟು ಚೆನ್ನಾಗಿ ಬರ್ತಾ ಇತ್ತು. ಗೊಬ್ಬರ ಹಾಕುವುದೇ ಬೇಡ, ಅಷ್ಟು ಒಳ್ಳೆ ಮಣ್ಣು. ಅಂತ ಮಣ್ಣು ಇಲ್ಲಿ ಇಲ್ಲ. ಇಲ್ಲಿ ಮತ್ತೆ ಗೊಬ್ಬರ ಗುಡ್ಡೆದು ಸೊಪ್ಪು ಮರದ್ದು ಎಲ್ಲ ಕಡ್ದು ಹಾಕಿ ಸುಡು ಮಣ್ಣು ಹಾಕಿ ನಂತರ ಬೂದಿ ಎಲ್ಲ ಹಾಕಿ ಹಟ್ಟಿ ಗೊಬ್ಬರ ಹಾಕಿ ನಾವು ಬೇಸಾಯ ಮಾಡ್ತಿದ್ದೆವು. ಅದು ಸಹ ಒಳ್ಳೇದಾಗ್ತದೆ. ನಾವು ಮತ್ತೆ ರಾಸಾಯನಿಕ ಗೊಬ್ಬರ ಬಳಸ್ತೇ ಇರ್ಲಿಲ್ಲ. ಅದು ಸಾಧಾರಣ 1970-80 ಇಸವಿವರೆಗೂ ನಾವು ಹಾಕ್ಲೇ ಇಲ್ಲ ಗದ್ದೆಗೆ, ಇದನ್ನೇ ಹಾಕಿ ಬೆಳೆಸ್ತಾ ಇದ್ದದು. ಸಂಪೂರ್ಣ ಪಾರಂಪರಿಕ ರೀತಿ ಹೌದು. ನಂತರ ಅದರಲ್ಲಿ ರೋಗಗಳೆಲ್ಲ ಕಡಿಮೆ. ಬೆಳೆಗೆ ಎಲ್ಲ ರೋಗ ಬಂದ್ರೂ ಸಹ ನಮ್ಮ ಬಚ್ಚಲು ಮನೆಯಲ್ಲಿ, ಇಲ್ಲಿ ಇವಾಗ ಅಲ್ಲಿಯಲ್ಲೆಲ್ಲ ಉಂಟು, ಬಚ್ಚಲಿಗೆ ಬೆಂಕಿ ಹಾಕುದು, ನೀರು ಕಾಯಿಸುದು ಸ್ನಾನಕ್ಕೆ, ಮತ್ತೆ ಒಳಗೂ ಸಹ ನಾವು ಕಟ್ಟಿಗೆಯೇ ಉರಿಸ್ತಾ ಇದ್ದದು. ಅದರ ಬಿಸಿ ಬೂದಿಯನ್ನು ತಂದು ಅದಕ್ಕೆ ಸ್ವಲ್ಪ DDT ಪೌಡರ್ ಅಂತ ಅವಾಗ ಸಿಗ್ತಾ ಇತ್ತು, ಈಗ ಸಿಗ್ತದ ಗೊತ್ತಿಲ್ಲ. ಅದನ್ನು ಮಿಶ್ರಣ ಮಾಡಿ ಬೆಳಿಗ್ಗೆ ಆ ಮಂಜು ಇರುವಾಗಲೇ ಆ ಬೆಳೆಗೆ ಆರಿಸಿ ಬಿಡುವುದು ಹುಳ ಬಂದ್ರೆ. ಈಗೆಲ್ಲ ಸ್ಪ್ರೇ ಮಾಡ್ತಾರೆ, ಆಗೆಲ್ಲ ಸ್ಪ್ರೇ ಇರ್ಲಿಲ್ಲ, ಇದನ್ನೇ ಹಾಕುದು. ತದನಂತರ ನಾವು ಸ್ವಲ್ಪ ಸ್ವಲ್ಪ ಸುಫಲ ಆಗ್ಲಿಕ್ಕೆ ಶುರು ಮಾಡಿದೆವು. ಬೂದಿಯನ್ನ ಎರಚುವ ರೀತಿ ಹೇಗೆ? ಬುಟ್ಟಿಯಲ್ಲಿ ತಕೊಂಡೋಗಿಯ? ಅದನ್ನು ಮಿಕ್ಸ್ ಮಾಡ್ಬೇಕು ಸರಿಯಾಗಿ. 2 ಕೈಯಲ್ಲಿ ಬಿಸಿ ಬೂದಿ ಮತ್ತು DDT ಪೌಡರ್ ಹಾಕಿ ಅದನ್ನು ಸರಿ ಮಿಕ್ಸ್ ಮಾಡಿ ಅದನ್ನು ಎಡಿಗೆಯಲ್ಲಿ ಸೊಂಟದಲ್ಲಿ ಇಟ್ಟುಕೊಂಡು ಬಲದ ಕೈಯಲ್ಲಿ ಬಿಸಾಡಿಕೊಂಡು ಹೋಗ್ಬೇಕು. ಬಾಯಿಗೆ ಮಾತ್ರ ಇದು ಕಟ್ಟಬೇಕು, ಬಟ್ಟೆ ಕಟ್ಟಿಕೊಂಡು ಮಾಸ್ಕ್ ಎಂತಾದ್ರೂ ಹಾಕಿಕೊಂಡು ಬಿಸಾಡ್ಬೇಕು. ಅದು ಮೂಗಿಗೆ ಬರಬಾರ್ದು ಅಂತ ಹೇಳ್ತಾರೆ DDT, ಹಾಗೆ ಅದನ್ನು ಮಾಡ್ತಾ ಇದ್ದೆವು. ಆಮೇಲೆ ಮಣ್ಣು ಹದಗೊಳಿಸುವುದು, ಭತ್ತ ನಾಟಿ, ಆಮೇಲೆ ಭತ್ತದ ಬೆಳೆ ಆರೈಕೆ, ರೋಗಬಾಧೆಗಳು, ಕೊಯ್ಲು ಇತ್ಯಾದಿ ಬಗ್ಗೆ ಸವಿವರವಾಗಿ ಮಾಹಿತಿ ಕೊಡ್ತೀರಾ? ನಾವು ಬೆಳೆ ಕಟಾವು ಬಂದ್ರೆ ಏನಿಲ್ಲ ಬೆಳೆ ಅಂತ ಹೇಳಿ ಅದನ್ನು ಕೊಯ್ಯುವುದು ತುಂಬಾ ಕಷ್ಟ ಅಂತ ಹೇಳಿದ್ರೆ, ಮಳೆ ಬರ್ತದೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಕೊಯ್ಲಿಕ್ಕೆ ಬರ್ತದೆ. ಆಗ ಅದು ಕೊಯ್ಯುವುದು ಅಂತ ಹೇಳಿದ್ರೆ ಅದು ಬಾರಿ ಕಷ್ಟ. ಅದನ್ನು ತಂದು ಜೋಡಣೆ ಮಾಡುದು, ಭತ್ತ ಬಿಡಿಸುವುದೇ ಕಷ್ಟ. ಅಂತೂ ತಂದೆಗಾದ್ರೂ ಮಾಡಿ ಅಂಗಳದಲ್ಲಿ ಹಾಕಿ ಅದಕ್ಕೆ ಪ್ಲಾಸ್ಟಿಕ್ ಎಲ್ಲ ಮುಚ್ಚಿ ಮತ್ತೆ ಮಕ್ಕಳನ್ನು ಕರ್ಕೊಂಡು ಬಡದು ಎಂತಾದ್ರೂ ಮಾಡಿ ಅದನ್ನು ಚಂಡಿ ಇದ್ರೆ ಅದು 1 ವಾರ ಹಾಗೆ ಇದ್ರೆ ಅದು ಮೊಳಕೆ ಬರ್ತದೆ ಭತ್ತ. ಅದೆಷ್ಟು ಕಷ್ಟ ಅಂತ ಹೇಳಿದ್ರೆ ಅದನ್ನು ಮತ್ತೆ ಗಾಳಿ ಹೊಡೆಯುವಲ್ಲಿ ಗೋಡಂ ಎಲ್ಲ ಇದ್ರೆ ಅದರಲ್ಲಿ ಬಿಡಿಸಿ ಅದನ್ನು ಸ್ವಲ್ಪ ಪಸೆ ಆರಿಸಿ ಇಡ್ಬೇಕು, ಅಲ್ಲದಿದ್ರೆ ಅದು ಮೊಳಕೆ ಬರ್ತದೆ. ಅದು ಏಣಿಲು ಭತ್ತ ಒಂದು ಬಾರಿ ಕಷ್ಟ. ಮತ್ತೆ ಸುಗ್ಗಿ, ಸುಗ್ಗಿಯಲ್ಲಿ ತೊಂದರೆ ಇಲ್ಲ, ಮಳೆ ಎಲ್ಲ ಇಲ್ಲ, ಮತ್ತೆ ಜನದ ಒಂದು ಸಮಸ್ಯೆ ಇರ್ತದೆ, ಕೂಲಿ ಆಳುಗಳು ಸಿಗುದಿಲ್ಲ. ಮನೆಯವರೇ ಮಾಡಿದ್ರೆ ಒಳ್ಳೇದು, ಅದನ್ನು ಸಹ ನಾವು ಮನೆಯವರೇ ಮಾಡ್ತಿದ್ದೆವು. ಎಲ್ಲ ಭತ್ತ ಕೊಯ್ದು ಎಲ್ಲ ಹೊರುವುದು ಮತ್ತೆ ಬಡಿಯುವುದು ಭತ್ತನೆಲ್ಲ ಬೇರೆ ಬೇರೆ ಮಾಡುವುದು ಅದ್ ಅಡ್ಡು ಅಂತ ಹೇಳ್ತಾರೆ ಅದನ್ನು ಸಹ ನಾನೇ ಗೇರುದು ಎಲ್ಲ ನಾವೇ ಮಾಡ್ತಿದ್ದು ಮತ್ತೆ ಕೊಳಕ್ಕೆ. ಸುಗ್ಗಿ ಕೊಯ್ಲು ಮಾರ್ಚ್ ಅಲ್ಲಿ ಏಪ್ರಿಲ್ ತಿಂಗಳಲ್ಲಿ ಮಾಡ್ತೀರಾ? ಇಲ್ಲ, ಮಾರ್ಚ್ ಲಾಸ್ಟ್ಗೆ ಆಗ್ತದೆ. ತದನಂತರ ಇದು ಕೊಳಕ್ಕೆ, ಕೊಳಕ್ಕೆ ಬಿತ್ತುವುದು ಅಂತ, ಅದು ಪುಂಡಿ ಬಿತ್ತುವುದು ಅಂತ ಒಂದುಂಟು. ಅದು ಸುಡು ಮಣ್ಣು ಎಲ್ಲ ಸೇರಿಸಿ ಅದಕ್ಕೆ ಸ್ವಲ್ಪ ನೀರಾಕಿ ಭತ್ತವನ್ನು ಮೊಳಕೆ ಬರಿಸಿ ಅದರಲ್ಲಿ ಮಿಶ್ರಣ ಮಾಡಿ ಅದನ್ನು ಒಂದು ಐದಾರು ಹುಡುಗಿಯರೆಲ್ಲ ಬೇಕು ಹೆಂಗಸರು, ಅದನ್ನು ಸೊಂಟಕ್ಕೆ ಒಂದು ಸಣ್ಣ ಎಡಿಗೆ ಕಟ್ಟಿಕೊಂಡು ಅದರಲ್ಲಿ ಸುರಿದು ಕೊಡ್ತಾರೆ ಗಂಡಸರು ಬಂದು. ಅದನ್ನು ಹೀಗೆ ಕೈಯಲ್ಲಿ ಪುಂಡಿ ಬೀಜ ಹಾಕುವುದು ಅಂತ, ಈಗ ನೋಡ್ಲಿಕ್ಕೆ ಇಲ್ಲ ಅದು ಆ ಪುಂಡಿ ಬೀಜ. ಅದು ಆ ಸುಡು ಮಣ್ಣಿನ ಒಟ್ಟಿಗೆ ಬೆಳೆಯುವಾಗಲೇ ಒಳ್ಳೆ ನೇಜಿ ಒಳ್ಳೆ ಬರ್ತದೆ ಅದು. ಕೊಳಕ್ಕೆ ಹಾಗೆ ಮಾಡ್ತಾ ಇದ್ದೇವೆ ನಾವು, ಮತ್ತೆ ಮತ್ತೆ ಅದಕ್ಕೆ ಜನ ಸಿಗುವುದಿಲ್ಲ, ಸುಡು ಮಣ್ಣಿಲ್ಲ. ಈ ಪುಂಡಿ ಬೀಜ ಅಂದ್ರೆ ಏನು? ಬೀಜ ಉತ್ಪಾದನೆಯ? ಹೌದು, ಪುಂಡಿ ಬೀಜ ಅಂತ ಹೇಳಿದ್ರೆ ಬೀಜ ಉಂಟಲ್ಲ ಅದನ್ನೇ ನೆನೆಸಿ ಇಟ್ಟು ಅದನ್ನು ಬೈ ಹುಲ್ಲಿನೊಳಗೆಲ್ಲ ಇಟ್ಟು ಮೊಳಕೆ ಬರಿಸುವುದು ನಾವೇ ಇಡುವುದು. ಅದು ನಾವು ತರುವುದಿಲ್ಲ, ನಾವೇ ಮೊದಲು ಅದು ಬೀಜಕ್ಕೆ ಇದ್ದ ಭತ್ತವನ್ನು ತೆಗೆದು ಹೊಗೆಯಲ್ಲಿ ಇಡಬೇಕು, ಅಟ್ಟದಲ್ಲಿ ಸುರಿಗೆ ಇಡಬೇಕು. ಮತ್ತೆ ಸಸ್ಯೋತ್ಪಾದನೆ? ಮತ್ತೆ ಈಗಿನ ಹಾಗೆ ಬೀಜ ಎಲ್ಲ ನಮಗೆ ತೋಟಗಾರಿಕೆಯಲ್ಲಿ ಕೇಳಿ ಯಾವ್ದು ಸಿಗ್ತಾ ಇರಲಿಲ್ಲ. ಆಗ ನಾವೇ ಅದನ್ನು ಚೆನ್ನಾಗಿ ಬಂದೋಬಸ್ತು ಮಾಡಿ ಒಳಗೆ ಇಡಬೇಕು, ಅಟ್ಟದಲ್ಲಿ ಇಡುವುದು, ಪುಗೆಟ್ಟದ ಇಡೋಣ ಅಂತ ಹಾಗೆ ಹೊಗೆಯಲ್ಲಿ ಇಡಬೇಕು. ಅದಕ್ಕೆ ಏನು ಹುಳ ಕೀಟಗಳು ಬಾಧೆಗಳೆಲ್ಲ ಬರುವುದಿಲ್ಲ. ಹಾಗೆ ಎಲ್ಲ ನಮ್ಮ ಪಾರಂಪರಿಕ ಕೃಷಿ ಪದ್ಧತಿಗಳಿತ್ತು. ಸಸ್ಯೋತ್ಪಾದನೆ ಮಾಡಿ ಗದ್ದೆಯನ್ನ ಹದ ಬರಿಸಿ ನೆಡುವ ವಿಧಾನ ಹೇಗಿತ್ತು ಅವಾಗ? ಜನ ಸಿಗ್ತಾ ಇದ್ರ? ನೀವು ಹೇಗೆ ಮಾಡ್ತಿದ್ರಿ? ಅದು ಗೋಣಗಳು ಇದ್ದವು, ಮತ್ತೆ ಗೋಣಗಳನ್ನೇ ಅದನ್ನೇ ಉಳುವುದು. ಒಂದು ಆರು ಸಾಲು ಉಡ್ಬೇಕು ಉಳುವುದು, ಉತ್ತು ಅದು ಮಣ್ಣು ಒಳ್ಳೆ ಇದು ಬರಬೇಕು, ಹುಳಿ ಬರಬೇಕು. ನಂತರ ಅದಕ್ಕೆ ಗೊಬ್ಬರ ಹಾಕಿ, ಹಟ್ಟಿ ಗೊಬ್ಬರ ಹಾಕಿ ಮತ್ತೊಂದು ಸಾಲು ಉತ್ತು, ನಂತರ ಅದಕ್ಕೆ ಪಲವೆ ಹಾಕೋಣ ಅಂತ, ಪಲವೆ ಹೊಡಿಯುವುದು ಅಂತ ಉಂಟು, ಅಲಗೆ ಹೊಡಿಯುವುದು ಅಂತ, ಅದನ್ನು ಹೊಡೆದು ಮತ್ತೆ ನಾಟಿ ಮಾಡುವುದು. ಅದು ಒಳ್ಳೆ ಹುಳಿ ಬರಬೇಕು. ಇದು ನಾವು ಇವತ್ತು ಎತ್ತುಗಳನ್ನು ಕಟ್ಟಿ ಉತ್ತು ನಾಳೆ ನಟ್ರೆ ಅದು ಆಗುದಿಲ್ಲ, ಅದು ಒಳ್ಳೆ ಹುಳಿ ಬರಬೇಕು, ಮಣ್ಣು ಹುಳಿ ಬರಬೇಕು, ಅದರಲ್ಲಿ ಫಲವತ್ತತೆ ಜಾಸ್ತಿ, ಮತ್ತೆ ಕ್ರಿಮಿಕೀಟ ಎಂತ ಇದ್ರೂ ರೋಗ ಬಾಧೆಗಳು ಕಡಿಮೆ ಆಗ್ತದೆ. ಹದ ಬಂದ ಮಣ್ಣಿಗೆ ಆಮೇಲೆ ನೆಡುವ ರೀತಿ ಎಷ್ಟೆಷ್ಟು ಅಂತರದಲ್ಲಿ ಎಷ್ಟೆಷ್ಟು ನೆಡ್ಬೇಕು ಹೇಗೆ? ಅದು ನೇಗಿ ನಡುವುದು ಸಾಧಾರಣ ಗೊತ್ತಿರ್ತದೆ ಹೆಂಗಸರಿಗೆ, ಕೈಗೆ ಒಂದು ಐದು ಆರು ಎಲ್ಲ ನಡ್ತಾರೆ ನೇಜಿ. ಅದು ಮತ್ತೆ ಅದು ಬುಡ ಚೆನ್ನಾಗಿ ಎದ್ದು ಬರ್ತದೆ, ಕವಲೊಡೆದು ದಪ್ಪಾಗಿ ಬರ್ತದೆ. ಅಂತ ಸಸಿಗಳನ್ನು ಸ್ವಲ್ಪ ಕಡಿಮೆ ನೆಡಬೇಕು, ಒಂದು ಮೂರು ನಾಲ್ಕು, ಅಲ್ಲದಿದ್ರೆ ಒಂದು ಆರು ಏಳು ಎಂಟು ಎಲ್ಲ ನಡಬಹುದು, ತೊಂದರೆ ಇಲ್ಲ. ಗದ್ದೆಯಲ್ಲಿ ಎಷ್ಟೆತ್ತರಕ್ಕೆ ನೀರಿರ್ಬೇಕು? ಗದ್ದೆಯಲ್ಲಿ ನೀರು ನಡುವಾಗ ಸ್ವಲ್ಪ ಸಾಕು, ಮತ್ತೆ ಬಿಡ್ಬೇಕು ನೀರು ಬಿಟ್ಟು, ಸಾಧಾರಣ ಒಂದು ಮೂರು ನಾಲ್ಕು ಇಂಚು ನೀರು ಇರಲೇಬೇಕು. ನೀರು ಇಲ್ಲದಿದ್ರೆ ಅದು ಬೇಗ ಇದು ಏಳುವುದಿಲ್ಲ ಬೆಳೆ, ಮತ್ತೆ ಒಳ್ಳೆ ಗಾಳಿ ಎಲ್ಲ ಬೆಳಕೆಲ್ಲ ಇದ್ದಲ್ಲಿ ಬೇಗ ಹೇಳ್ತದೆ. ಬಿಸಿಲು ಬೇಕು ತುಂಬಾ ಬೆಳೆಗೆ, ಬಿಸಿಲು ಇಲ್ಲದಿದ್ರೆ ರೋಗ ಹಿಡಿಯುವುದು ಜಾಸ್ತಿ, ಮತ್ತೆ ಮದ್ದು ಹೊಡಿಬೇಕು, ಹಾಗೆಲ್ಲ ಆಗ್ತದೆ. ಗಿಡ ಎಲ್ಲ ನೆಟ್ಟಾದ್ಮೇಲೆ ಕೀಟ ರೋಗ ಬಾಧೆ ಶುರು ಆಗ್ತದೆ, ಅವಾಗ ಏನ್ ಮಾಡ್ತಿದ್ರಿ? ಯಾವ ಗೊಬ್ಬರ ಕೀಟನಾಶಕ ಉಪಯೋಗಿಸ್ತಿದ್ರಿ ನಿಮ್ಮ ಪಾರಂಪರಿಕ ಕೃಷಿಯಲ್ಲಿ? ಆ ಪಾರಂಪರಿಕ ಕೃಷಿ ಸಂದರ್ಭದಲ್ಲಿ ಈ ಸ್ಪ್ರೇ ಮಾಡೋ ಮದ್ದುಗಳೇ ಸಿಗ್ತಾ ಇರ್ಲಿಲ್ಲ, ಈಗ ಸಿಗ್ತದೆ ಅಂತೇಳಿ ಆಗ ಸಿಗ್ತಿರ. ನಾನು ಆಗ ಹೇಳಿದಾಗೆ ನಾವು ಬೂದಿ ಮತ್ತು ಡಿಡಿಟಿ ಅದನ್ನೇ ಕಲಸಿ ಹೊಡಿ ಅದು ಮಿಶ್ರಣ ಮಾಡಿ ಗುಡಿಯನ್ನೇ ಬಿಸಾಡ್ತಾ ಇದ್ದೆವು. ಮತ್ತೆ ಮತ್ತೆ ಅದರ ನಿಯಂತ್ರಣ ಬರುವುದಿಲ್ಲ ಅದರಲ್ಲಿ, ಸೊಸೈಟಿಯಿಂದ ಎಲ್ಲ ಸಿಗುವಂತಹ ಕೀಟನಾಶಕ ತಂದು ಸಿಂಪಡಿಸುವುದು ಎಲ್ಲ ಮಾಡುವುದು. ಗೊಬ್ಬರಗಳು? ಗೊಬ್ಬರಗಳು ಆಗ ಹಟ್ಟಿ ಗೊಬ್ಬರ ಹಾಕುದು, ಮತ್ತೆ ಸ್ವಲ್ಪ ಸುಫಲ ತಂದು ಸ್ವಲ್ಪ ಸ್ವಲ್ಪ ಮತ್ತೆ ಹಾಕ್ಲಿಕ್ಕೆ ಶುರು ಮಾಡಿದೆವು. ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗ್ತದೆ, ಸುಫಲ ಮೊದಲಿಂದಲೇ ಉಂಟು. ನೆಟ್ಟು ಒಂದು ಒಂದೂವರೆ ತಿಂಗಳಾಗುವ ಸ್ವಲ್ಪ ಸುಫಲ ಬಿಸಾಡಿ ಬಿಡುವುದು, ಚೆಳು ಹೂವಿನಲ್ಲಿ ಬಿಸಾಡ್ಬೇಕದು. ನಾಟಿ ಅಂತ ಹೇಳುವಾಗ ಒಂದಷ್ಟು ಜನರು ಸೇರ್ಬೇಕಾಗ್ತದೆ, ಅವಾಗ ಜನ ಸಿಗ್ತಿದ್ರ ನಿಮಗೆ? ಹೇಗೆ ಹೇಗೆ ನಿರ್ವಹಣೆ ಮಾಡ್ತಿದ್ರಿ? ಜನ ಆಗ ಸಿಗ್ತಾ ಇದ್ರು ಮೇಡಮ್, ಈಗ ಸಿಗುದಿಲ್ಲ. ಈಗ ಎಲ್ಲ ಸ್ವಲ್ಪ ಕಲ್ತವರು ಸಹ ಪೇಟೆಗೆ ಹೋಗ್ತಾರೆ, ಸಣ್ಣ ಸಣ್ಣ ಜಾಬ್ ಆದ್ರೂ ಅಲ್ಲೇ ಇರ್ತಾರೆ, ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳು ಸಹ. ಅವಾಗ ಹೇಳಿದ್ರೆ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ರು ನಾಲ್ಕು ಜನವೂ ಬರ್ತಿದ್ರು, ಮತ್ತೆ ಅದರಲ್ಲಿ ದೊಡ್ಡ ಕೀಳರಿಮೆ ಇರ್ಲಿಲ್ಲ, ನಾವು ಗದ್ದೆಯಲ್ಲಿ ನೋಡುವುದು ಅದು ಇದು ಯಾವ್ದು ಇರ್ಲಿಲ್ಲ. ಖುಷಿಯಲ್ಲಿ ಬಂದು ಎಲ್ಲ ಸೇರಿಕೊಂಡು ಪಾರ್ದನ ಹಾಡಿಕೊಂಡು ನಡ್ತಾ ಇದ್ರು. ಅವರಿಗೆ ಚೆನ್ನಾಗಿ ಒಂದು ಊಟ ಕೊಟ್ರೆ ಆಯ್ತು, ಮತ್ತೆ ದೊಡ್ಡ ಸಂಬಳದ್ದು ಏನಿಲ್ಲ. ಅವಾಗ ನಾಲ್ಕು ಸೇರು ಭತ್ತ ಕೊಡ್ತಾ ಇದ್ದದು, ಮತ್ತೆ ಮತ್ತೆ ಎರಡು ಸೇರು ಅಕ್ಕಿ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಆ ಅಕ್ಕಿ ಕೊಡ್ಲಿಕ್ಕೆ ಆದ ನಂತರ ಸ್ವಲ್ಪ ಜನ ಬರ್ತಿದ್ರು. ಈಗ ಈಗ ಜನವೇ ಇಲ್ಲ, ಈಗ ಬೆಳೆ ಮಾಡುವುದು ತುಂಬಾ ಕಷ್ಟ, ಜನಗಳು ಸಿಗುವುದು ಇಲ್ಲ. ಮತ್ತೆ ಈ ಆಧುನಿಕ ಈ ಟಿಲ್ಲರ್ ಅದು ಇದೆಲ್ಲ ತಂದು ನಾಟಿ ನಾಡುವ ಮಿಷನ್ ಸಹ ಉಂಟು ಈಗ, ಅದೆಲ್ಲ ನಟ್ರೆ ಅದರಲ್ಲಿ ನಮಗೆ ಯಾವ ಲಾಭವೂ ಇಲ್ಲ ಬೆಳೆಯಲ್ಲಿ, ಎಂತ ಲಾಭವೂ ಇಲ್ಲ. ಅದು ಅದಕ್ಕೆ ಸರಿ ಆಗ್ತದೆ, ಬೇಕಿದ್ರೆ ಸ್ವಲ್ಪ ಅದಕ್ಕೆ ಸೇರಿಸಬೇಕು. ಹಾಗೆ ಬೆಳೆ ಮಾಡುವುದನ್ನೆಲ್ಲ ಬಿಟ್ಟಿದ್ದಾರೆ ಈಗ ಜನ, ಜಾಸ್ತಿ ಅಡಿಕೆ ಗಿಡ ಹಾಕಿ ಎಲ್ಲ ಗದ್ದೆಯಲ್ಲಿ ಈಗ ಅಡಿಕೆ ಗಿಡವೇ ಎದ್ದು ಕಾಣ್ತದೆ, ಬೆಳೆ ಇಲ್ಲ. ಈ ಭತ್ತದ ಬೆಳೆಯಲ್ಲಿ ಪ್ರಾಣಿ ಪಕ್ಷಿಗಳ ಹಾವಳಿ ಇರ್ತಿತ್ತು, ಅದನ್ನೆಲ್ಲ ಹೇಗೆ ನಿಯಂತ್ರಣ ಮಾಡ್ತಿದ್ರಿ? ಗದ್ದೆ ನಿರ್ವಹಣೆ ಬಾರಿ ಕಷ್ಟ ಇತ್ತು. ಹಂದಿಗಳು ಬರ್ತವೆ ಒಂದನೆ, ಮತ್ತೆ ತೆನೆ ಬಿಡುವ ಟೈಮಲ್ಲಿ ಒಂದು ಗೀಜೆ ಹಕ್ಕಿಗಳು ಅಂತ, ಅವು 1,000 2,000 ಎಲ್ಲ ಬಂದು ಒಂದು ಗದ್ದೆಯಲ್ಲಿ ಕೂತ್ರೆ ಏನಿಲ್ಲ, ಮತ್ತೆ ಎಲ್ಲ ಟೊಳ್ಳೆ ಭತ್ತ ಹಾಗೆ ಆಗ್ತಿತ್ತು. ಈಗ ಅದು ನಾಶವಾಗಿದೆ, ಹಕ್ಕಿಗಳೇ ಇಲ್ಲ, ಎಲ್ಲಿಯೂ ಇಲ್ಲ. ಹಂದಿ ಬರ್ತದೆ, ಮತ್ತೆ ಇಲ್ಲೆಲ್ಲ ಹಂದಿ, ಮತ್ತೆ ಘಟ್ಟದಲ್ಲಿ ಎಲ್ಲ ಆದ್ರೆ ಆನೆಗಳು ಬರ್ತವೆ, ಅದೇ ಮಂಗಗಳು ಬರ್ತವೆ, ಹಾಗೆಲ್ಲ ಸ್ವಲ್ಪ ನೋಡಿಕೊಳ್ಬೇಕಾಗ್ತದೆ. ಇನ್ನೊಂದು ಬಂಬುಚ್ಚು ಅಂತ ಬರ್ತಿತ್ತಲ್ಲ. ಹೌದೌದು, ಬಂಬುಚ್ಚಿಗೆ ಈಗ ಮದ್ದುಂಟು. ಬಂಬುಚ್ಚು ಬಿದ್ರೆ ಮತ್ತೆ ಎಂತ ಇಲ್ಲ, ಎಲ್ಲ ಹೊಟ್ಟೆ ಆಗುದು. ಅದಕ್ಕೆ ಸಾಧಾರಣ ಹಾಲು ಕಟ್ಟುವ ಟೈಮ್ನಲ್ಲಿ ಬರುವುದು ಬಂಬುಚ್ಚು. ಆ ತೆನೆಯಲ್ಲಿ ಕೂತು ಹಾಲನ್ನೆಲ್ಲ ಅದು ಹೀರ್ತದೆ, ಅದು ಮತ್ತೆ ಜಳ್ಳು ಆಗ್ತದೆ ಭತ್ತ. ಅದಕ್ಕೆ ಒಂದು ಔಷಧಿ ಬಿಡುವುದು, ಆಗ ಒಂದು ಔಷಧಿ ಬಿಟ್ರೆ ಮತ್ತೆ ಬಂಬುಚ್ಚು ಅದರ ವಾಸನೆಗೆ ಸುಮಾರು ಸಮಯ ಬರುವುದಿಲ್ಲ, ಒಮ್ಮೆ ಬಿಡ್ಬೇಕಾಗ್ತದೆ ಅಷ್ಟೇ ಬಂಬುಚ್ಚಿಗೆ. ಅದು ಯಾವಾಗ ಅಂತ ಹೇಳಿದ್ರೆ ಆ ಹಾಲು ಕಟ್ಟುವ ಸಂದರ್ಭದಲ್ಲಿ ಮಾತ್ರ, ಮತ್ತೆ ಬೇಡ. ಭತ್ತದ ಬೆಳೆಯಲ್ಲಿ ಪ್ರಕೃತಿ ಜೊತೆಗೆ ಒಂದಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿತ್ತಲ್ಲ. ಹೌದು. ಇದಾದ ನಂತರ ಕೊಯ್ಲು ಎಲ್ಲ ಹೇಗೆ ನಡೆಸ್ತಿದ್ರಿ? ಕೊಯ್ಲು ಅದು 3-3.5 ತಿಂಗಳಾಗುವಾಗ ಬರ್ತದಲ್ಲ. ನಾನು ಆವಾಗಲೇ ಹೇಳಿದಾಗೆ ಎಣ್ಣೆಯಲ್ಲಿ ಒಂದು ಕೊಯ್ಲಿಕ್ಕೆ ಕಷ್ಟ, ಮತ್ತೆ ತೊಂದರೆ ಇಲ್ಲ. ಮತ್ತೆ ಮನೆಯವರೆಲ್ಲ ಸೇರಿಕೊಂಡು ಸ್ವಲ್ಪ ಜನ ಎಲ್ಲ ಸೇರಿಸಿ ಹೇಗಾದ್ರೂ ಮಾಡಿ ಕೊಯ್ಲುವುದು. ಬೆಳೆ ಕೊಯ್ದು ಅದು ಸಣ್ಣ ಸಣ್ಣ ಸುಡಿಗಟ್ಟುವುದು, ಸುಡಿಗಟ್ಟುಣ ಅಂತ. ಸುಡಿಗಳನ್ನೆಲ್ಲ ಮತ್ತೆ ಕಂತೆ ಕಂತೆ ಮಾಡಿ ಎಲ್ಲ ಹೊತ್ತುಕೊಂಡು ಬಂದು ಮನೆ ಹತ್ರ ಹಾಕುದು. ಮತ್ತೆ ಅದಕ್ಕೆ ಒಂದು ದೊಡ್ಡ ಪಡಿ ನಿಂತು, ಆ ಪಡಿಯ ಸುತ್ತ ಜನ ನಿಂತು ಬಡಿಬೇಕು. ಅದಕ್ಕೆ ಅದು ರಾತ್ರಿ ಆದ್ರೆ ಬೆಳದಿಂಗಳಲ್ಲ ಆದ್ರೆ ಕಷ್ಟ ಆಗುದಿಲ್ಲ, ಬಿಸಿಲಿನಲ್ಲಿ ತುಂಬಾ ಕಷ್ಟ ಆಗ್ತದೆ, ಸುಸ್ತಾಗ್ತದೆ. ಬಡ್ದು ಭತ್ತವನ್ನೆಲ್ಲ ಬೇರ್ಪಡಿಸಬೇಕು, ಅದರ ಹುಲ್ಲು ಅದು ಇದೆಲ್ಲ ಇದು ಮಾಡಿ ಅದು ಕ್ಲೀನ್ ಮಾಡುವುದು. ಎಲ್ಲರಿಗೂ ಬರುವುದಿಲ್ಲ. ಮತ್ತೆ ಬೆಳಿಗ್ಗೆ ಅದನ್ನು ಗಾಳಿಗೆ ಹಿಡಿಯುವುದು ಅಂತ ಭತ್ತವನ್ನು. ಆ ಜಾಳು ಬೇರೆ, ಧೂಳು ಬೇರೆ, ಆ ಹುಲ್ಲಿನ ಕಡ್ಡಿ ಎಲ್ಲ ಬೇರೆ ಬೇರೆ ಆಗಿ ಬೆಳಿಗ್ಗೆ ಬೇಗ ಎದ್ದು ಅದು ಭತ್ತದ ರಾಶಿಯನ್ನು ಅದು ಗಾಳಿಗೆ ತೂರಿ ಮತ್ತೆ ನಿರ್ಮಲ ಮಾಡಿ ಎಲ್ಲ ಕಟ್ಟಿ ಇಡುವುದು. ಎರಡು ಹೊಳೆ ದೂರ ಆಗ್ತವೆ, ಧೂಳು ಒಂದು ಕಡೆ ಹಾಗೆ. ತುಂಬಾ ಎತ್ತರದಿಂದ ಭತ್ತವನ್ನು ಕೆಳಗೆ ಬೀಳುವ ಹಾಗೆ ಮಾಡುವಾಗ ಜಳ್ಳುಗಳು ಬೇರ್ಪಡುತ್ತವೆ. ಹೀಗೆ ಬೈಹುಲ್ಲಿಂದ ಭತ್ತ ಬೇರ್ಪಡಿಸಿ ಆಮೇಲೆ ಏನ್ ಮಾಡ್ತಿದ್ರಿ? ಆ ಬಳಿಕ ಅದನ್ನು ಇದು ಹುಲ್ಲನ್ನೆಲ್ಲ ಮೆದೆ ಒಟ್ಟುವುದು ಅಂತ ಹೇಳಿ. ಅದಕ್ಕೆ ಮಳೆ ಬಂದ್ರೆ ಕಷ್ಟ ಆಗ್ತದೆ. ಮತ್ತೆ ದನಗಳು ಇದ್ದವು ನಮಗೆ ಸುಮಾರು, ಅವಕ್ಕೆ ತಿನ್ಲಿಕ್ಕೆ ಎಲ್ಲ ಬೇಕಲ್ಲ, ಅದನ್ನು ಮತ್ತು ತೆಗೆದು ಒಣಗಿಸಬೇಕು. ತುಂಬಾ ಕಷ್ಟದ ಕೆಲಸ ಬೆಳೆ. ಅದನ್ನು ಬಿಸಿಲಿಗೆಲ್ಲ ಹಾಕಿ ಆ ಸುಗುಡಿಯನ್ನು ಒಣಗಿಸದಿದ್ರೆ ಅದು ಸ್ವಲ್ಪ ಮುಗ್ಗು ಬಂದ್ರೆ ದನಗಳು ತಿನ್ನುವುದಿಲ್ಲ. ಅದಕ್ಕೆ ಅದು ಸ್ವಲ್ಪ ಸ್ವಲ್ಪವೇ ಅದನ್ನು ಮೆದೆ ಅಂತ ಹೇಳುದು, ಆ ಮೆದೆಯಿಂದ ತೆಗೆದು ತೆಗೆದು ತೆಗೆದು ಬಿಸಿಲಿನಲ್ಲಿ ಹಾಕಿ ಒಂದೆರಡು ಬಿಸಿಲೆಲ್ಲ ಒಣಗಿಸಿ ಮತ್ತೆ ಅದನ್ನು ಮೆಟ್ಟಬೇಕು. ಅದು ಅಟ್ಟಳಿಗೆ ಮಾಡಿ ಮೆಟ್ಟಬೇಕು, ನೆಲದಲ್ಲಿ ಮೆಟ್ಟಿದ್ರೆ ಆಗುದಿಲ್ಲ. 4 ಮೂಲೆ ಕಲ್ಲಿಟ್ಟು ಅದಕ್ಕೆ ಬಿದಿರಿಟ್ಟು ಅದಕ್ಕೆ ಮತ್ತೆ ತೆಂಗಿನ ಮರದ ಮಡಲು ಇಟ್ಟು ಅದರಲ್ಲಿ ಒಟ್ಟಿಡ್ಬೇಕು. ಆದ್ರೆ ಮಳೆಗಾಲದಲ್ಲಿ ಒಳ್ಳೇದಿರ್ತದೆ, ಅದರಿಂದ ಎರಡೆರಡೆ ಎಳೆದು ದನಗಳಿಗೆ ಹಾಕುವುದು. ಹಾಗೆಲ್ಲ ನೀವು ಭತ್ತವನ್ನು ವಾಣಿಜ್ಯ ಬೆಳೆಯಾಗಿ ಬೆಳೀತಿದ್ರ ಅಥವಾ ಆಹಾರ ಬೆಳೆಯಾಗಿಯಾ? ಇಲ್ಲ ಮೇಡಮ್, ನಮಗೆ ಆಗ ಸಾಧಾರಣ ಖರ್ಚಿಗೆ ಬೇಕಾದಷ್ಟು ಇಟ್ಟುಕೊಳ್ಳುದು. ಅವಾಗ ಏನು ರೇಟ್ ಇರ್ಲಿಲ್ಲ, ಅಂಗಡಿಗೆಲ್ಲ ಕೊಟ್ಟರೆ ಕಿಲೋ ಲೆಕ್ಕದಲ್ಲಿ ಕೊಡುವುದು. ನಾವು ಈ 40 ವರ್ಷಕ್ಕೆ ಮೊದಲು ಬೆಳೆಗ್ಗೆ ಇದ್ದದ್ದು 1 ಕೆಜಿಗೆ 2 ರೂಪಾಯಿ 1.5 ರೂಪಾಯಿ, ಅದು ಸ್ವಲ್ಪ ಸ್ವಲ್ಪ ಒಂದು 10 ಸೇರು 20 ಸೇರು ಎಲ್ಲ ಮಕ್ಕಳ ಕೈಯಲ್ಲಿ ಕೊಡುವುದು ನಾನು ಅಂಗಡಿಗೆ ಅಷ್ಟೇ. ಮತ್ತೆ ನಮಗೆ ಊಟಕ್ಕೆ ಬೇಕಾಗ್ತದೆ, ಮತ್ತೆ ಕೆಲಸದವರಿದ್ರೆ ಅವರಿಗೆ ಊಟ ಕೊಡ್ಬೇಕು. ನಾವು ಮಧ್ಯಾಹ್ನಕ್ಕೆ ಒಂದು ಊಟ, 10 ಗಂಟೆಗೆ ಒಂದು ಚಾ ತಿಂಡಿ, ಸಂಜೆ ಒಂದು ಚಾ ಎಲ್ಲ ಕೊಡ್ಬೇಕು. ಆಗ ಅವರವರು ಕೆಲಸ ಮಾಡುವಾಗ ಮಣ್ಣಿನಲ್ಲೆಲ್ಲ ಕೆಲಸ ಮಾಡುವ ಊಟ ಜಾಸ್ತಿ ಮಾಡ್ತಾರೆ. ಆಗೆಲ್ಲ ತುಂಬಾ ಅಕ್ಕಿ ಎಲ್ಲ ಬೇಕಾಗ್ತದೆ ನಮಗೆ. ಆಗ ಅಕ್ಕಿಯನ್ನೊಂದು ಸ್ಟಾಕ್ ಇಟ್ಟುಕೊಳ್ಳುವುದು, ನಾವು ಅಟ್ಟದಲ್ಲಿ ಎಲ್ಲ ಇಡುವುದು, ಗೋಣಿಯಲ್ಲೆಲ್ಲ ಕಟ್ಟಿ ಹಾಗೆ. ಹಾಗಿದ್ರೆ ಆದಾಯವಾಗಿ ಭತ್ತವನ್ನು ಅವಲಂಬಿಸುವುದು ಸಣ್ಣ ಕೃಷಿಕನಿಗೆ ದೊಡ್ಡ ಕಷ್ಟದ ಕೆಲಸ ಅಂತ ನೀವು ಹೇಳ್ತೀರಿ. ಹಾಗಿದ್ರೆ ಭತ್ತಕ್ಕೆ ಪರ್ಯಾಯವಾಗಿ ಏನ್ ಮಾಡಿದ್ರಿ? ಮತ್ತೆ ಭತ್ತಕ್ಕೆ ಪರ್ಯಾಯವಾಗಿ ನಾವು ಕಬ್ಬು ನೆಟ್ಟೆವು. ಕಬ್ಬು ಅಲ್ಲಿನಲ್ಲಿ ಎಲ್ಲ ನಷ್ಟವೇ, ದೊಡ್ಡ ಇದೇನಿಲ್ಲ. ಅದರ ಸಮಯಕ್ಕೆ ಅವ ಕಡಿಲಿಕ್ಕೆ ಜನ ಎಲ್ಲ ಅದನ್ನು ಇಲ್ಲಿಗೆ ಬ್ರಹ್ಮಾವರಕ್ಕೆ ಸಾಗಿಸಬೇಕು. ಮತ್ತೆ ಲಾರಿ ಸಮಸ್ಯೆ, ಜನಗಳ ಸಮಸ್ಯೆ ಎಲ್ಲ ಆಗಿ 4 ವರ್ಷ ನಾವು ಕಬ್ಬು ಮಾಡಿದೆವು. ಕಬ್ಬು ಬೆಳೆಯ ಬಗ್ಗೆ ನಿಮಗೆ ಎಷ್ಟು ನೆನಪಿದೆ? ಅವಾಗ ನೀವು ಬೆಳೆದ ವಿಧಾನಗಳು, ನೀವು ಪಟ್ಟ ಸಂಕಷ್ಟಗಳು, ಇದರ ಕುರಿತೆಲ್ಲ ನಮ್ಮೊಂದಿಗೆ ಹಂಚಿಕೊಳ್ಬಹುದಾ? ಓಕೆ ಮೇಡಮ್. ಅದು ಕಬ್ಬಿನ ಬೀಜ ಅಂತ ಸಿಗ್ತದೆ, ಅದು ಮೊದಲು ಕಬ್ಬು ಇದ್ದವರ ಅಲ್ಲಿಂದ ಹೋಗಿ ತರುವುದು. ಅದು 2-3 ಗಂಟು ಕತ್ತರಿಸಬೇಕು. ಕತ್ತರಿಸಿ ಅದನ್ನು ಸಾಲು ತೆಗೆದು ಅದರಕ್ಕೆ ಮತ್ತೆ ಇದು ಸಣ್ಣದಾಗಿ ಅದನ್ನೆಲ್ಲ ಇದು ಕಣಿಯಾಗೆ ಮಾಡಿ ಅದರ ಒಳಗೆ ನೆಟ್ಟಗೆ ಇಟ್ಟು ಎಲ್ಲ ಮಣ್ಣು ತುಂಬಿಸಬೇಕು. ಅದು 10-15 ದಿವಸ ಆಗುವ ಎಲ್ಲ ಸುಳಿ ಬರ್ತದೆ. ಅದಕ್ಕೆ ಮಣ್ಣು ಆಗಾಗ 2-3 ಸಲ ಗುಡಿಸಬೇಕು. ಮತ್ತೆ ಅದರ ಒಲಿಯೆಲ್ಲ ಕಟ್ಟಿ ಅದರ ಒಳಗೆ ಹೋಗ ಮೈಯೆಲ್ಲ ತುರಿಸುವುದು ಭಾರಿ ಕಷ್ಟ ಆಗ್ತಿತ್ತು. ಮತ್ತೆ ಕಬ್ಬು ಕಡಿಯುವ ಸಂದರ್ಭದಲ್ಲಿ 10-20 ಜನ ಎಲ್ಲ ಬರ್ತಾ ಇದ್ರು, ಸಾಗುವುದಿಲ್ಲ ಅದು. ಮತ್ತೆ ಅದನ್ನು ಸಣ್ಣ ಸಣ್ಣ ಹೊರೆಯಾಗಿ ಕಟ್ಟಿ ಅದನ್ನೆಲ್ಲ ಲಾರಿಗೆ ತಂದು ಹಾಕ್ಬೇಕು. ಈ 10-22 ಜನರಿಗೆ ಅಡಿಗೆ ಮಾಡ್ಬೇಕು, ಊಟ ಕೊಡ್ಬೇಕು, ಅದೆಲ್ಲ ಕಷ್ಟ ಸಾಧ್ಯ ಆಗ್ತಾ ಇತ್ತು. ಹಾಗೆ ತೆಗೆದು ನಾವು ಈಗ ಅಡಿಕೆ ಕೃಷಿ ಮಾಡಿದ್ದೇವೆ. ಕಬ್ಬು ನೆಟ್ಟು ಎಷ್ಟು ಸಮಯದಲ್ಲಿ ಕಟಾವಿಗೆ ತಯಾರಾಗ್ತದೆ? ನಾಲ್ಕೈದು ತಿಂಗಳು ಬೇಕು. ಅದು ದೊಡ್ಡದಾಗಿ ಅದು ಕದಿರ್ ಬಿಡ್ಬೇಕು, ಹೂ ಬಿಡುವಾಗ ಮಾತ್ರ ಅದು ಕಡಿಲಿಕ್ಕೆ ಅದು. ಮತ್ತೆ ಎಳವೆಯಲ್ಲಿ ಕಡಿದ್ರೆ ಅದು ಅಷ್ಟು ಸಿಹಿ ಬರುವುದಿಲ್ಲ, ಮತ್ತೆ ಭಾರ ಉಂಟಲ್ಲ, ತೂಗಿ ಕೊಡುವುದು ನಮಗೆ ಕಬ್ಬು ಟನ್ ಲೆಕ್ಕದಲ್ಲಿ ಕೊಡುವುದು. ಅದಕ್ಕೆ ಸ್ವಲ್ಪ ಬೆಳೆದು ಅದು ಕದುರು ದಾಟಿದ ಕೂಡಲೇ ಕಡಿಬೇಕು, ಆವಾಗ ಒಳ್ಳೆ ಭಾರ ಇರ್ತದೆ. ಈಗ ಕಬ್ಬಿನ ಗದ್ದೆಯಲ್ಲಿ ಮರು ನೆಡುವಿಕೆ ಎಷ್ಟು ಸಮಯದ ನಂತರ? ಅದು ಆವಾಗಲೇ ಅದನ್ನು ಬೆಂಕಿ ಹಾಕಿ ಒತ್ತಿಸಬೇಕು ಇಡೀ ಗದ್ದೆಗೆ ಒಮ್ಮೆ. ಅದರ ಕಸವೆಲ್ಲ ಹಾಕಿ ಒತ್ತಿಸಿ ಮತ್ತೆ ಅದರ ಹಸಿ ಕಸ ಎಲ್ಲ ಇರ್ತದೆ ಅದೆಲ್ಲ ತೆಗೆದು ಕಬ್ಬಿನ ಬುಡ ಸಮೇತ ಒತ್ತಿಸುವಾಗ ಅದರಲ್ಲಿ ಕ್ರಿಮಿಕೀಟಗಳು ಎಂತಾದ್ರು ರೋಗಾಣುಗಳು ಇದ್ದರೆ ಎಲ್ಲ ಸುಟ್ಟು ಹೋಗ್ತದೆ. ಮತ್ತೆ ಅದಕ್ಕೆ ಗದ್ದೆಗೆ ನೀರು ಬಿಡೋದು ಇಡೀಕ ಇಡೀಕ ಬಿಟ್ಟರೆ ಅದು ಸುಳಿ ಬರ್ತದೆ. ಸುಳಿ ಬಂದ ನಂತರ ಅದಕ್ಕೆ ಅಲ್ಲಿಗೆ ಮಣ್ಣು ಕುಡಿಸಿದ್ರು. ಎರಡನೇದು ಸುಲಭ, ನಡ್ಲಿಕ್ಕಿಲ್ಲ. ಓ, ಎರಡನೇ ಬಾರಿ ಕಬ್ಬಿನ ಸಸಿಗಳನ್ನು ನೆಡ್ಲಿಕ್ಕಿಲ್ಲ, ಅದರ ಬುಡಗಳಿಂದಲೇ ಸುಳಿಗಳು ಬರ್ತವೆ ಅಲ್ವಾ? ಹೌದು, ಅದು ಒಂದು ನಾಲ್ಕೈದು ವರ್ಷ ಎಲ್ಲ ಬೆಳೆ ತೆಗಿಬಹುದು ಒಮ್ಮೆ ನಟ್ಟದ್ರಲ್ಲಿ. ಮತ್ತೆ ಒಳ್ಳೇದಾಗುದಿಲ್ಲ, ಮತ್ತೆ ಎಂತ ಅದಕ್ಕೆ ರೋಗ ಬರ್ತದೆ. ಮತ್ತೆ ಅದನ್ನೆಲ್ಲ ಅಗ್ದು ತೆಗೆದು ಎರಡನೇ ನಡಬೇಕು. ಐದಾರು ವರ್ಷ ಎಲ್ಲ ಬಿಡ್ಬೋದು, ಅವನು ತೊಂದರೆ ಇಲ್ಲ. ಗೊಬ್ಬರವೂ ಹಾಕ್ಬೇಕು ಅದಕ್ಕೆ, ಎಂತಾದ್ರೂ ರಾಸಾಯನಿಕ ಗೊಬ್ಬರ ಆಗಾಗ ಹಾಕ್ತಾ ಇರ್ಬೇಕು ಒಳ್ಳೇದು ಬರ್ಬೇಕಿದ್ರೆ. ಅದರ ಮಧ್ಯದಲ್ಲಿ ಏನಾದ್ರೂ ಮಿಶ್ರ ಬೆಳೆ ಬೆಳೀತಿದ್ರ? ಇಲ್ಲ ಇಲ್ಲ, ಎಂತ ಬೆಳಿಬೇಕು ಅವರು ಬೇಕಿದ್ರೆ ಒಂದು ಸಾಲಿನ ತಲೆ ಕೊಡಿಗೊಡಿಯಲ್ಲಿ ಒಂದೊಂದು ಅಲಸಂಡೆಯ ಅಂತದನ್ನು ಹಾಕುವ. ಅದರ ಒಳಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅದರ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಕಬ್ಬಿಗೆ ಕೀಟ ರೋಗ ಬಾಧೆ ಇರ್ಲಿಲ್ವಾ? ಅದು ಸ್ವಲ್ಪ ಕಡಿಮೆ, ಕೀಟಗಳೆಲ್ಲ ಬರುವುದು ಕಡಿಮೆ, ಕಬ್ಬಿಗೆ ಬರುವುದಿಲ್ಲ. ಮತ್ತೆ ಅದು ದೊಡ್ಡದು ಆದ ನಂತರ ಇದು ಕುಂಡಚ್ಚ ಅಂತ ಒಂದು ಉಂಟಲ್ಲ ಪ್ರಾಣಿ, ಅದು ಬಂದು ತಿಂತದೆ. ಅದು ಅಲ್ಲಿ ಅಲ್ಲಿ ಅಲ್ಲಿ ಅಲ್ಲಿ ಅಲ್ಲಿ ಹೊಟ್ಟೆ ಮಾಡಿ ಎಲ್ಲ ರಸ ಇರ್ತದೆ. ಮತ್ತೆ ಮಂಗಗಳು ಬರ್ತವೆ, ಮಂಗಗಳು ಬಂದು ಜಲ್ಲೆ ಜಲ್ಲೆಯೇ ತುಂಡು ಮಾಡಿ ಅದನ್ನು ಬಾಯಿಗೆ ಹಾಕಿ ಚಪ್ಪರಿಸಿ ಹಿಪ್ಪೆ ಮಾಡಿ ಬಿಡ್ತವೆ. ಅದೊಂದು ಉಪದ್ರ. ನರಿಗಳು ಬರ್ತವೆ, ಮಂಗಗಳು ನರಿಗಳು, ಕುಂಡಚ್ಚ ಜಾಸ್ತಿ. ಹಾಗೆ ಈಗೆಲ್ಲ ಕುಂಡಚ್ಚನು ಕಾಣ್ಲಿಕ್ಕೆಲ್ಲ ಕಬ್ಬು ಇಲ್ಲ, ಯಾವುದು ಇಲ್ಲ. ಕಬ್ಬು ಗದ್ದೆಯನ್ನ ಬಿಟ್ಟು ಅಡಿಕೆ ಕೃಷಿ ಹತ್ರ ಯಾಕಾಗಿ ಬಂದ್ರಿ? ಅದು ಕಬ್ಬು ಒಮ್ಮೆಗೆ ತೆಗಿಲಿಲ್ಲ ನಾವು, ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪವೇ ತೆಗೆದು ಅದಕ್ಕೆ ಅಡಿಕೆ ಗಿಡ. ಅಡಿಕೆ ಗಿಡದಲ್ಲಿ ಫಲ ಬರಬೇಕಿದ್ರೆ ಒಂದು ನಾಲ್ಕೈದು ಆರು ವರ್ಷ ಆದ್ರೂ ಬೇಕು. ಹಾಗೆ ಅದನ್ನು ಹಂತ ಹಂತವಾಗಿ ಅಡಿಕೆಯಲ್ಲಿ ಫಸಲು ಬರುವ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ತೆಗೆದು ತೆಗೆದು ಮತ್ತೆ ಪೂರ್ತಿ ತೆಗೆದು ಅಂತೇಳಿದ್ರೆ ನಮಗೆ ಖರ್ಚಿಗೆ ಬೇಕಲ್ಲ, ನಮಗೆ ಎಲ್ಲ ಮನೆ ಖರ್ಚಿಗೆ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಎಲ್ಲ ಬೇಕಲ್ಲ. ಹಾಗೆ ಒಮ್ಮೆಗೆ ತೆಗಿಲಿಲ್ಲ. ಹಾಗೆ ತದನಂತರ ಎಲ್ಲ ತೆಗೆದು ಇಡೀ ನಾವೀಗ ಒಂದು ಒಂದೂವರೆ ಸಾವಿರ ಅಡಿಕೆ ಮರ ಉಂಟು ಹಾಕಿದೆ. ಒಂದು ಹತ್ತು ಐವತ್ತು ತೆಂಗಿನ ಮರ ಉಂಟು. ಮತ್ತೆ ಸ್ವಲ್ಪ ಕಾಳುಮೆಣಸು ಇಟ್ಟಿದ್ದೇವೆ. ಬಾಳೆ ಉಂಟು, ಪಪ್ಪಾಯ, ಬಾಳೆ ಇದೆಲ್ಲ ಬೆಳಿತೇವೆ ನಾವು. ಮೊದಲಿಗೆ ಅಡಿಕೆ ಯಾವ ತಳಿಗಳನ್ನ ಬೆಳಿದ್ರಿ ನೀವು? ಫಸ್ಟ್ಗೆ ನಾವು ಸ್ವಲ್ಪ ಲೋಕಲ್ ಅಡಿಕೆ ಇಟ್ಟೆವು, ಅದು ಫಸಲು ಬರಲಿಕ್ಕೆ ತುಂಬಾ ಲೇಟ್ ಆಗ್ತದೆ. ಹಾಗೆ ನಂತರ ನಾವು ಮಂಗಳ ಇಟ್ಟದ್ದು. ಮಂಗಳದಲ್ಲಿ ಬೇಗ ಫಸಲು ಬರ್ತದೆ, ನಾಲ್ಕು ವರ್ಷ ಐದು ವರ್ಷದಲ್ಲಿ ಹಿಡಿತದೆ. ಅದು ತೋಟದ ನಿರ್ವಹಣೆ ತರ ಭಾರಿ ಕಷ್ಟ. ಮಳೆಗಾಲದ ನೀರು ಇಲ್ಲಬಾರದು, ಬಸಿದು ಹೋಗ್ಬೇಕು. ಅದಕ್ಕೆ ಚರಂಡಿ ವ್ಯವಸ್ಥೆ ಸರಿ ಬೇಕು. ನೀರು ನಿಂತರೆ ರೋಗ ಹಿಡಿತದೆ ಅಡಿಕೆ ಫಸಲು ಹಿಡಿದ ನಂತರ. ಮತ್ತೆ ಗಿಡ ಇರುವಾಗಲೂ ಅದಕ್ಕೆ ನೀರು ನಿಲ್ಲಬಾರದು. ನಾವು ಈಗ ಅಡಿಕೆ ಗಿಡ ಸಣ್ಣದ ನಟ್ಟರು ಅದ್ರ ನೀರು ನಿಂತರೆ ಸತ್ತೇ ಹೋಗ್ತದೆ. ಅದು ಮಳೆಗಾಲದಲ್ಲಿ ನೀರು ನಿಂತರೆ ಬೇಸಿಗೆ ಬರುವಾಗ ಸಾಯ್ತದೆ, ಹಾಗೆ ಆಗ್ತದೆ. ಮತ್ತೆ ಎರಡನೇ ಅಂತೇಳಿದ್ರೆ ನಮಗೆ ಇದು ಮದ್ದು ಬಿಡುವುದು. ಫಸಲು ಬಿಟ್ಟಾಗುವ ಮದ್ದು ಬಿಡುವುದು ಭಯಂಕರ ಒಂದು ಕಷ್ಟದ ಕೆಲಸ. ಈಗ ನೋಡಿ ಮಳೆ ಜಾಸ್ತಿ, ಈ ಮಳೆಗೆ ಮದ್ದು ಬಿಡ್ಲಿಕ್ಕೆ ಜನವೂ ಇಲ್ಲ. ಮತ್ತೆ ಬಂದು ಮರಕ್ಕೆ ಹತ್ತಿ ಎರಡು ಮರಕ್ಕೆ ಬಿಡುವಾಗ ಮಳೆ ಬಂತು, ಬಿಟ್ಟಂತ ಮದ್ದು ಹೋಯ್ತು. ಅವರಿಗೆ ಮಜೂರಿ ನಾಲ್ಕು ಮರಕ್ಕೆ ಹತ್ತಿದ್ರು ಅವರಿಗೆ ಕೊಡುವುದು ಮಧ್ಯಾಹ್ನದವರೆಗೂ ಸರಿ ಕೊಡ್ಬೇಕು. ಹಾಗೆ ಈಗ ಎರಡೂವರೆ ಸಾವಿರ ರೂಪಾಯಿ ಆಗಿದೆ ಅಡಿಕೆಗೆ ಮದ್ದು ಬಿಡುವವರಿಗೆ ಸಂಬಳ. ಅದು ಕೊಡ್ಬೇಕು, ಊಟ ಕೊಡ್ಬೇಕು, ಕಾಫಿ ಕೊಡ್ಬೇಕು, ಹಾಗೆಲ್ಲ. ಈಗ ಒಂದು ಮೂರು ಸಾರಿ ಮದ್ದು ಬಿಡಬೇಕಾಗ್ತದೆ. ನಾವು ಸಾಧಾರಣ ಮೇ ಮೂವತ್ತು ಮೂವತ್ತೊಂದಕ್ಕೆ ಬಿಡುದು, ಮತ್ತೆ ಜೂನ್ ಫಸ್ಟ್ಗೆ ಬಿಡ್ಬೇಕು. ಹಾಗೆ ಜುಲೈ ಈಗ ಎರಡು ಬಾರಿ ಬಿಟ್ಟ ಆಯ್ತು ನಮಗೆ ಮದ್ದು. ಇನ್ನೊಂದು ಬಾರಿ ಅದು ಮಳೆ ಜೋರಿದ್ರೆ ನಾಲ್ಕು ಬಾರಿ ಬಿಡ್ಲಿಕ್ಕೆ ಆಗ್ತದೆ, ಬಿಡ್ಬೇಕೇ ಬಿಡ್ಬೇಕು. ಈಗ ಮೈಲ್ ತುತ್ತಿನಲ್ಲಿ ಅಷ್ಟು ಇದು ಕಾಣುವುದಿಲ್ಲ ನನಗೆ, ಮೊದಲಿನಷ್ಟು ಸತ್ವ ಇಲ್ಲ. ಈಗ ಅದು ನೀರಿನಲ್ಲಿ ಇಟ್ಟರೆ ಕರಗುವುದು ಇಲ್ಲ. ಮತ್ತೆ ಈಗೆಲ್ಲ ಒಂದು ಒಂದೂವರೆ ಕಿಲೋ ಹಾಕ್ತಾರೆ ಅಂತ ಹೇಳ್ತಾರೆ. ನೂರು ಲೀಟರ್ ನೀರಿಗೆ ಒಂದೂವರೆ ಕಿಲೋ ಮೈಲ್ ತುತ್ತು, ಎರಡು ಕಿಲೋ ಸುಣ್ಣ, ಚಿಪ್ಪಿ ಸುಣ್ಣ. ಅದು ಆದರೆ ಸ್ವಲ್ಪ ಖಾರ ಇರ್ತದೆ, ಅದು ಸ್ವಲ್ಪ ಸಮಯದವರೆಗೆ ಅದು ರೋಗ ಎಲ್ಲ ಹಿಡಿಯುವುದಿಲ್ಲ ಅಂತ ಹೇಳ್ತಾರೆ. ಹಾಗೆ ಮಾಡಿದ್ದು ಚಿಪ್ಪಿ ಸುಣ್ಣ ಒಳ್ಳೇದು. ಮೊದಲಿಂದಲೂ ಚಿಪ್ಪಿ ಸುಣ್ಣವೇ ಬೇಯಿಸಿ ಹಾಕುದು. ಒಳ್ಳೆ ಕುದಿಯುವ ನೀರು ಕಾಯಿಸಿಕೊಂಡಿದ್ರೆ ನಮಗೆ ಒಂದು ಬಕೆಟ್ನಲ್ಲಿ ಹಾಕಿ ಒಂದು ಐದಾರು ಲೀಟ್ರ್ ನೀರು ಕುದಿಯುವ ನೀರು ಹಾಕಿದ್ರೆ ಅದು ಗಳಗಳಗಳಗಳ ಅಂತ ಮೇಲೆ ಬರ್ತದೆ ಒಳ್ಳೆ. ಅದನ್ನ ಹಾಕಿದ್ರೆ ಒಳ್ಳೇದು, ನಾನು ಹೇಳುವುದು ಅದೇ ಒಳ್ಳೇದು ಅಂತ. ಈಗ ಇದನ್ನು ಕೃಷಿಕರು ಬಳಸ್ತಾರ? ಕೃಷಿಕರು ಬಳಸುವುದಿಲ್ಲ, ಅದೊಂದು ಹುಡಿ ಸಿಗ್ತದೆ ಮಾರುಕಟ್ಟೆಯಲ್ಲಿ, ಆ ಹುಡಿಯನ್ನು ತಂದು ಹಾಕುವುದು. ಅದರಲ್ಲಿ ಎಂತ ಇಲ್ಲ, ಅದು ಕುಮ್ಮಾಯ. ಆ ಕುಮ್ಮಾಯಲ್ಲಿ ಯಾವ ಸತ್ತು ಇಲ್ಲ, ಸುಮ್ಮನೆ ಹಾಕುದು ಅದನ್ನು. ಅದು ಬೇಗ ರೋಗ ಹಿಡಿಲಿಕ್ಕೆ ಒಂದನೇ ಮಾರಿ ಆ ಇದು ಕುಮ್ಮಾಯ ಚಿಪ್ಪಿ ಸುಣ್ಣವೇ ಆದಷ್ಟು ಯೂಸ್ ಮಾಡಬೇಕು. ಹಾಗಾದ್ರೆ ಮಾತ್ರ ಸ್ವಲ್ಪ ರೋಗವನ್ನು ನಿಯಂತ್ರಣ ಮಾಡಬಹುದು. ಮತ್ತೆ ನಿಮ್ಮ ಅಡಿಕೆಗೆ ಬರುವ ರೋಗಗಳ ಬಗ್ಗೆ ತಿಳಿಸಿ. ಅಡಿಕೆ ಗಿಡಕ್ಕೆ ಬರುವುದು ಒಂದು ಎಲೆ ಚುಕ್ಕಿ ರೋಗ ಶುರುವಾಗಿದೆ ಈಗ. ಅದರ ಸೋಗೆಯನ್ನು ಅದನ್ನು ಎಳೆದು ಎಳೆದು ಎಳೆದು ಎಳೆದು ಅದರಲ್ಲಿ ಇದ್ದ ರಸವನ್ನೆಲ್ಲ ಕುಡಿತದೆ, ಮತ್ತೆ ಮೇಲೆ ಮೇಲೆ ಹೋಗ್ತದೆ. ಅದು ಎಲೆ ಚುಕ್ಕಿ ರೋಗ ಅಂತ. ಅದು ಎಂತ ಅಂತ ಹೇಳಿದ್ರೆ ಹಿಂಗಾರ ಎಲ್ಲ ಒಣಗ್ತದೆ ಅದು ಶುರುವಾದ್ರೆ, ಮತ್ತೆ ಅದರಲ್ಲಿ ಇಳುವರಿ ಕಡಿಮೆ. ಅದು ಒಂದು ರೋಗ ಎಲೆ ಚುಕ್ಕಿ ರೋಗ ಅಂತ ಈಗ ಶುರುವಾಗಿದ್ದು. ಮತ್ತೆ ಒಂದು ಈ ಹಿಂಗಾರ ಒಣಗುವ ರೋಗ, ಅದಕ್ಕೆಲ್ಲ ಮದ್ದುಂಟು. ನಾನೀಗ ಮೊನ್ನೆ ಒಂದು 22,000 ರೂಪಾಯಿದು ಮದ್ದು ತಂದು ಬಿಟ್ಟಿದ್ದೇನೆ. ಹೇಗೆ ಎಲೆ ಚುಕ್ಕಿ ರೋಗಕ್ಕೂ ಮತ್ತೆ ಹಿಂಗಾರ ಒಣಗುವುದಕ್ಕೂ ಒಟ್ಟಿಗೆ ಆಯ್ತು ಅಂತ ಹೇಳಿ ಕೊಟ್ರು. ಅದು ತಂದು ಬಿಟ್ಟದ್ದು ಒಂದು 10 ಪೈಸೆಯ ಫಲವೂ ಆಗ್ಲಿಲ್ಲ ನನಗೆ. ಮತ್ತೆ ಒಂದು ಹುಡಿ ಕೊಟ್ಟಿದ್ದಾರೆ 30 ಗ್ರಾಂ, ಅದನ್ನು ಹಾಕಿ ಅದು 90 ದಿನದ ನಂತರ ನಿಮಗೆ ಇದು ಎಲೆ ಚುಕ್ಕಿ ರೋಗ ಹೋಗ್ತದೆ ಅಂತ. ಅದನ್ನು ಹಾಕಿದ್ದೇನೆ, ಇನ್ನು ನೋಡಬೇಕು ಸುಮ್ಮನೆ. ಅದು ನಮ್ಮ ಈ ಹಟ್ಟಿ ಗೊಬ್ಬರ ಮತ್ತೆ ಬೂದಿ ಇದೆಲ್ಲ ಹಾಕಿದ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಈ ರಾಸಾಯನಿಕ ಈ ಗೊಬ್ಬರ ತಂದು ಹಾಕಿ ಈಗ ಆಗುವುದು ನನ್ನ ಅನಿಸಿಕೆ. ನೀರಿನ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀರಿ? ನೀರಿಗೆ ನಾವು ಉಜಿಡ ಗಣಿ ಅಂತ ಖಣಿ ಉಂಟು, ಆ ಖಣಿಯನ್ನು ಕೆರೆಸಿ ಹುಲ್ಲೆಲ್ಲ ತೆಗೆದು ಸರಿ ಕೆರೆಸಿ ನೀರು ಹೊರಾಗ ಎಳೆದು ಹೋಗುವ ಹಾಗೆ ಮಾಡ್ಬೇಕು. ಅದರ ಮತ್ತೆ ಬುಡದಲ್ಲಿ ಇದ್ರೆ ನೀರೆಲ್ಲ ಅದನ್ನು ಸ್ವಲ್ಪ ಖಣಿಗೆ ಬಿಟ್ಟು ಬಿಟ್ಟು ಬಿಡಬೇಕು, ಆಗ ಹೋಗ್ತದೆ. ಸ್ವಲ್ಪ ಖಣಿ ಗುಂಡಿ ಬೇಕು, ಅದು ಗಿಡ ಎತ್ತರದಲ್ಲಿ ಬೇಕು, ಹಾಗಾದ್ರೆ ಮಾತ್ರ ಸಾಧ್ಯ. ಮತ್ತೆ ಲೆವೆಲ್ ಇದ್ರೆ ಆಗುದಿಲ್ಲ. ಅದು ಒಂದು 5-6 ಗಿಡ ಗಣಿ ಮಾಡಿದ್ದೇವೆ ನಾವು. ಅದರಲ್ಲಿ ನೀರು ಎಳೆದು ನಮ್ಮದು ಎತ್ತರದಲ್ಲಿ ಉಂಟು, ಕೆಳಗೆ ತೋಡಿಗೆ ಹೋಗ್ತದೆ. ಆದ ಕಾರಣ ಅಷ್ಟು ನಮಗೆ ರೋಗ ಬರುವ ಸಾಧ್ಯತೆ ಕಡಿಮೆ. ನೀರು ಹೇಗೆ ಕೊಡ್ತೀರಿ ಅಡಿಕೆಗೆ? ಬೇಸಿಗೆಯಲ್ಲಿ ನಾವು ಸ್ಪ್ರಿಂಕ್ಲರ್ ನ ಉಪಯೋಗ ಮಾಡ್ತೇವೆ, ಮತ್ತೆ ಬೋರ್ ಉಂಟು. ಸ್ಪ್ರಿಂಕ್ಲರ್ ಒಂದು 4 ಬಾರಿ ನಮಗೆ ಚೇಂಜ್ ಮಾಡಬೇಕಾಗ್ತದೆ. ಅದು ಒಂದು ಭಾಗಕ್ಕೆ ಬಿಟ್ಟು ಒಂದು 3 ಗಂಟೆ ಸಾಕು, 3 ಗಂಟೆ ನಂತರ ಮತ್ತೊಂದು ಭಾಗಕ್ಕೆ ಹಾಕುದು. ಹಾಗೆ 4 ಬಾರಿ ನಮಗೆ ಸ್ಪ್ರಿಂಕ್ಲರ್ ಚೇಂಜ್ ಮಾಡ್ಲಿಕ್ಕೆ ಉಂಟು. ಈಗೆಲ್ಲ ಬಂದಿದೆ ಅಲ್ಲಿ ಅಲ್ಲಿ ಈಗ ಸ್ಪ್ರಿಂಕ್ಲರ್ ಗೇಟ್ ವಾಲ್ ತಿರುಗಿಸಿದ್ರೆ ಆಯ್ತು ಒಮ್ಮೆಗೆ ಅಂತ, ನಾವು ಅದನ್ನು ಮಾಡ್ಲಿಲ್ಲ. ಹಾಗೆ ತೋಟಕ್ಕೆ ಇಡೀ ನೀರಾಗ್ತದೆ. ನಿಮ್ಮ ಪ್ರಕಾರ ಅಡಿಕೆಗೆ ಹೆಚ್ಚು ನೀರು ಕೊಡ್ಬೇಕಾ ಹೇಗೆ? ಹೆಚ್ಚು ಕೊಡಬಾರ್ದು ಅಂತ ಹೇಳ್ತಾರೆ, ಆದ್ರೆ ನನಗೆ ತುಂಬಾ ಕೊಟ್ಟು ಹೋಗ್ತದೆ. ನಮ್ಮ ಯಜಮಾನರು ಇರುವಾಗ ಹೇಳ್ತಿದ್ರು, 3 ಗಂಟೆ ಆಗ ನಿಲ್ಲಿಸು ನೀರು, ಸಾಕು ನೀವು 3 ಗಂಟೆ ಆಯ್ತು ನೀರು ಬಿಟ್ಟು ಸ್ಪ್ರಿಂಕ್ಲರ್ ಚೇಂಜ್ ಮಾಡು ಹೇಳ್ತಾ ಇದ್ರು. ನನಗೆ ಒಂದು 3.5 ಗಂಟೆ ಅದು ಅಂತ ಹೇಳಿದ್ರೆ ಜನವರಿಯಲ್ಲಿ ಹಿಂಗಾರ ಬಿಡುವ ಸಮಯದಲ್ಲಿ ಸ್ವಲ್ಪ ನೀರು ಜಾಸ್ತಿ ಕೊಡ್ಬೇಕು ಅಂತ ಹೇಳ್ತಾರೆ. ಅದು ಅಂತ ಹೇಳಿದ್ರೆ ಎಳೆ ಅಡಿಕೆ ಅದು ಉದುರ್ತದೆ ಅಂತ ಹೇಳ್ತಾರೆ. ನೀರು ಸ್ವಲ್ಪ ಜಾಸ್ತಿ ಕೊಡ್ಬೇಕು, ಬಂತ ಬಿಸಿಲಿನಲ್ಲಿ ಮೇಲಿಂದ ಬಿಸಿಲು ಕೆಳಗಿಂದಲೂ ನಮಗೆ ಇದು ಅದರ ಬಿಸಿ ತಾಗ್ಬಾರ್ದಲ್ಲ, ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬಿಟ್ಟರೆ ಒಳ್ಳೇದು ಅಂತ ಹೇಳ್ತಾರೆ. ನಾನು ಬಿಡ್ತೇನೆ, ಅದು ತೊಂದರೆ ಇಲ್ಲ, ಈ ವರ್ಷ ಒಳ್ಳೆ ಫಸಲು ಉಂಟು ನಮಗೆ. ಭತ್ತ ಕಬ್ಬಿಗೆ ಹೋಲಿಸಿದ್ರೆ ನಿಮಗೆ ಅಡಿಕೆ ಬೆಳೆ ಹೆಚ್ಚು ಲಾಭದಾಯಕ ಅಂತ ಅನಿಸಿದ್ಯಾ? ಹೌದು ಮೇಡಮ್, ಅದೀಗ ಈ ರೇಟ್ ಉಂಟು, ರೇಟ್ ಇಲ್ಲದಿದ್ರೆ ಕಷ್ಟ ಆಗ್ತಿತ್ತು. ಈಗ ಒಳ್ಳೆ ರೇಟ್ ಉಂಟು, ಈ ಹಳೆ ಅಡಿಗೆಗೆ 500 ದಾಟಿದೆ, ಈಚೆಗ 400-450 ಉಂಟು. ಹಾಗೆ ಅಲ್ಲಿಂದಲ್ಲಿಗೆ ಇದಾಗ್ತದೆ, ಇದು ಮಜೂರಿ ಎಲ್ಲ ಕೊಟ್ಟು ಸ್ವಲ್ಪ ಉಳಿತದೆ. ಮೊದಲಿನಷ್ಟು ರೇಟ್ ಕಡಿಮೆ ಇರ್ತಿದ್ರೆ ಅದು ಖರ್ಚು ಹಾಗೆ ಅಲ್ವಾ, ಈಗ ಮೊದಲು ಅದೇ ಖರ್ಚು, ಜನಗಳ ಕೂಲಿ ಕೊಡುದು ಅದು ಎಲ್ಲ, ಇವಾಗಲೂ ಅದೇ. ಆಗ ಅಡಿಕೆಗೆ ರೇಟು ಕಡಿಮೆ ಇತ್ತು, ಆಗ ನಮಗೆ ನಷ್ಟ ಬರ್ತಾ ಇತ್ತು, ಈಗ ತೊಂದರೆ ಇಲ್ಲ. ಅಡಿಕೆ ಜೊತೆ ತೆಂಗು ಬೆಳಿತೀರಲ್ಲ, ನಿರ್ವಹಣೆ ಹೇಗೆ ಮಾಡ್ತೀರಿ? ತೆಂಗಿನ ನಿರ್ವಹಣೆಗೆ ನಾವು ಇದು ಬುಡಕ್ಕೆ ನೀರು ಬಿಡುವುದು, ಪಂಪಿನಲ್ಲಿ ನೀರು ಬಿಟ್ಟು ಅಲ್ಲಿ ಗಂಡಿ ಮಾಡಿ ತೆಂಗಿನ ಮರಕ್ಕೆ ತುಂಬಾ ತುಂಬಿಸುವುದು. ಒಂದು 8 ದಿವಸಕ್ಕೆ ವಾರಕ್ಕೆ ಒಮ್ಮೆ ತೆಂಗಿನ ಮರಕ್ಕೆ ಬಿಡುವುದು ನೀರು. ಅದು ಕಣಿಯಲ್ಲೇ ಬರುವುದು, ಚರಂಡಿ ಮಾಡಿ ಅದು ಪಂಪ್ ಸ್ಟಾರ್ಟ್ ಮಾಡಿ ಅದರಲ್ಲೇ ಬರ್ತದೆ. ಅದು ಒಂದು ತುಂಬಿದ ಮೇಲೆ ಒಂದಕ್ಕೆ ಬಿಡುವುದು, ಹಾಗೆ ಮಾಡ್ತೇವೆ. ಸಾಧಾರಣ ಎಷ್ಟು ಅಗಲ ಮತ್ತು ಆಳದ ಗುಂಡಿಗಳು? ಅದು ಮೊದಲು ತೆಗ್ದದ್ದೆಲ್ಲ ಮೈಜಾಮನರು ತೆಗ್ದದ್ದು, ಅದು 4.5 ಅಡಿ ಅಷ್ಟು ಆಳದಲ್ಲಿ ನೆಟ್ಟಿದ್ದಾರೆ ಅದನ್ನು. ಈಗೆಲ್ಲ ಎಷ್ಟು 3 ಅಡಿ ಇದ್ರೆ ಆಯ್ತು ತೆಂಗಿನ ಮರಗಳಿಗೆ, ಎಷ್ಟು ಆಳದಲ್ಲಿ ತೋಡಿದಷ್ಟು ಒಳ್ಳೇದು, ಅದಕ್ಕೆ ಸ್ಟ್ರೆಂತ್ ಜಾಸ್ತಿ ಇರ್ತದೆ ಅಡಿಕೆ ಮರಕ್ಕೆ. ಹಾಗೆ ಮೊದಲೆಲ್ಲ ಹಾಗೆ ಇತ್ತು, ಈಗ 3 ಅಡಿ ತೆಗೆಯುದು, ಅದು ತೆಗೆಯುವುದಿಲ್ಲ. ಸಣ್ಣ ಸಣ್ಣ ಗಿಡ ಇದು ಹೊಂಡ ಮಾಡಿ ನೆಡ್ತಾರೆ, ಹಾಗೆ ನೆಡಬಾರದು. ಮರ ಬಲಿಷ್ಠವಾಗಿ ಬರ್ಬೇಕು ಅಂದ್ರೆ ಅಷ್ಟು ಆಳ ಇರ್ಬೇಕು. ಹೌದೌದು. ಫಸಲು ಹೇಗಿದೆ, ಅದಕ್ಕೂ ರೋಗಗಳು ಬರುದಿಲ್ವಾ? ಅದಕ್ಕೂ ರೋಗ ಬರ್ತದೆ, ಅದಕ್ಕೆ ನುಸಿಬೀಡೆ ರೋಗ ಬರ್ತದೆ. ನಮಗೆ ತೋಟಗಾರಿಕೆ ಇಲಾಖೆಯಲ್ಲಿ ಹೇಳಿದ್ರು, ಅದಕ್ಕೆ ಮತ್ತೆ 1 ಸೇರು ಉಪ್ಪು 2 ಕಿಲ ಬೇವಿನ ಹಿಂಡಿ ಒಟ್ಟಿಗೆ ಮಿಶ್ರ ಮಾಡಿ ಹಾಕಿ ಅದು ಒಂದು 5 ವರ್ಷ ಕೊಡಿ, ವರ್ಷದಲ್ಲಿ 2 ಬಾರಿ ಕೊಡ್ಬೇಕು ಹೇಳಿದ್ರೆ ನಾನು 3 ವರ್ಷ ಅದನ್ನು ಮಾಡಿದೆ. ನನಗೆ ದೊಡ್ಡ ಇದು ಕಾಣಲಿಲ್ಲ, ಈಗ ಚೆಂಡು ಬೇಲು ತಾಳ್ತದೆ ತುಂಬಾ ಸಣ್ಣದು. ಅದಕ್ಕೆ ಮೊನ್ನೆ ಸುಣ್ಣ ಹಾಕ್ಲಿಕ್ಕೆ ಹೇಳಿದ್ರು, ಹಾಗೆ ಸುಣ್ಣ ಹಾಕಿದ್ದೇನೆ. ಮತ್ತೆ ಸುಣ್ಣ ಅಗತ್ಯ ಇಲ್ಲ ಅಂತಲೂ ಹೇಳ್ತಾರೆ, ನಮ್ಮದು ಸಮುದ್ರದ ಕರೆ ಆದ ಕಾರಣ ಉಪ್ಪು ಹಾಕುದು ಬೇಡ, ಸುಣ್ಣ ಹಾಕುದು ಬೇಡ. ನಾ ಹಾಕಿದ್ದೇನೆ ನೋಡ್ಬೇಕು, ತೊಂದರೆ ಇಲ್ಲ, ಇವರ ಫಸಲು ಒಳ್ಳೇದುಂಟು. ಮತ್ತೆ ಇದು ಗೊಬ್ಬರ, ಸ್ವಲ್ಪ ಸೊಪ್ಪು ಗೊಬ್ಬರ ಹಾಕ್ತೇವೆ. ಮತ್ತೆ ಸುಡು ಮಣ್ಣು ಇದ್ರೆ ಹಾಕ್ಬಹುದು, ಒಳ್ಳೇದಾಗ್ತದೆ. ಮತ್ತೆ ಸುಫಲ ಒಳ್ಳೆ ಹಿಡಿತದೆ. ಈಗ ಮತ್ತೆ ಮಾರುಕಟ್ಟೆಯಲ್ಲಿ ಒಂದು ತೆಂಗಿನ ಮರಕ್ಕೆ ಅಂತ ಹೇಳಿ ಒಂದು ಗೊಬ್ಬರ ಕೊಡ್ತಾರೆ, ಅದು ಮೂರು ಕಿಲೋ ಹಾಕಿಂತ, ಅದನ್ನು ತಂದು ಹಾಕ್ತೇನೆ, ನೋಡ್ಬೇಕು ಹೇಗಾಗ್ತದೆ ಅಂತ. ತೆಂಗಿನಕಾಯಿ ಕೊಯ್ಲಿಕ್ಕೆ ಜನ ಸಿಗ್ತಾರ? ತೆಂಗಿನಕಾಯಿ ಕೊಯ್ಲಿಕ್ಕೆ ಜನ ಸಿಗ್ತಾರೆ. ಅದು 10 ರೂಪಾಯಿ ಇತ್ತು, 20 ಆಯ್ತು, 30 ಆಯ್ತು, ಈಗ 60 ರೂಪಾಯಿ. 60 ರೂಪಾಯಿ ಈಗ ಮೊನ್ನೆ ಹೇಳ್ತಾರೆ 75 ರೂಪಾಯಿ, ಎಲ್ಲಲ್ಲಿ 75 ಆಗಿದೆ. ನಮಗೆ ಅದು ಕೀಳ್ಬೇಕಲ್ಲ, ಅದು ಕೊಡ್ಡೆ ಕೊಡ್ಬೇಕು. ಬರ್ತಾರೆ, ಅದು ಜನ ಸಿಗ್ತಾರೆ, ಅದು ಕೊಯ್ದು ಹಾಕಿ ಹೋಗ್ತಾರೆ. ಮತ್ತೆ ನಾವು ಅದನ್ನೆಲ್ಲ ಒತ್ತು ಎಲ್ಲ ರೂಢಿ ಮಾಡುವುದು, ಮನೆಗೆ ತರುವುದೆಲ್ಲ ನಾವೇ ಮಾಡ್ಬೇಕು. ಅಡಿಕೆ ಮತ್ತು ತೆಂಗು ನಿಮ್ಮ ಆದಾಯದ ಕೃಷಿಗಳು, ಬೇರೆ ಏನೆಲ್ಲ ಮಿಶ್ರ ಕೃಷಿಗಳನ್ನು ಮಾಡ್ತೀರಿ? ಮಿಶ್ರ ಕೃಷಿ ಬಾಳೆ ಉಂಟು, ನೇಂದ್ರ ಬಾಳೆ ಉಂಟು. ಅದು ಮಾತ್ರ ಬಿಸಿಲಿನಲ್ಲಿ ನೆಡಬೇಕು, ತೋಟದ ಒಳಗೆ ನೆಟ್ರೆ ಆಗುದಿಲ್ಲ. ಮತ್ತೆ ಮೈಸೂರು, ಮತ್ತೆ ಕದಳಿ, ಬೂದಿ ಬಾಳೆ ಅದೆಲ್ಲ ಉಂಟು, ಅದೆಲ್ಲ ಒಳಗೆ, ತೋಟದ ಒಳಗೆ ಆಗ್ತದೆ. ನೇಂದ್ರ ಬಾಳೆ ಕೃಷಿ ಹೇಗೆ ಮಾಡ್ತೀರಿ? ನೇಂದ್ರ ಬಾಳೆ ಅದು ಬಿಸಿಲನ್ನ ನಡ್ಬೇಕು, ಹೊಂಡ ಮಾಡಿ ನಡ್ಬೇಕು, ಬೇಸಿಗೆಯಲ್ಲಿ ಬೇಗ ನಡ್ಬೇಕು. ನಟ್ಟು ಅದಕ್ಕೆ ನೀರು ಕೊಡ್ತಾ ಇರ್ಬೇಕು, ಅದಕ್ಕೆ ತಿಂಗಳಿಗೆ ಒಮ್ಮೆ ಸ್ವಲ್ಪ ಸ್ವಲ್ಪ ಸುಪಾಲ ಹಾಕ್ಬೇಕು. ಅದಕ್ಕೆ ಮತ್ತೆ ಹಟ್ಟಿ ಗೊಬ್ಬರ ಕೊಡಬಾರ್ದು, ಅದು ಗೆಡ್ಡೆ ರೋಗ ಹಿಡಿತದೆ, ಆ ಗೆಡ್ಡೆಗಳೆಲ್ಲ ಕಪ್ಪು ಕಪ್ಪಾಗಿ ಹುಳ ಹಿಡಿತದೆ, ಅದು ಬರ್ಕತ್ ಆಗುದಿಲ್ಲ. ಅದಕ್ಕೆ ಸುಡು ಮಣ್ಣು ಇದ್ರೆ ಹಾಕಿದ್ರೆ ಒಳ್ಳೇದಾಗ್ತದೆ. ಅದು ಒಂದು ಸಾರಿ ನಾವು ನಟ್ಟು 1.5 ತಿಂಗಳಾಗುವಾಗ ಸ್ವಲ್ಪ ಸುಪಾಲ ಸುಟ ಮಣ್ಣು ಬೇಕು, ಅದಕ್ಕೆ ಸ್ವಲ್ಪ ಮಣ್ಣು ತುಂಬಿಸಬೇಕು. ಹಾಗೆ 3 ಹಂತದಲ್ಲಿ ಅದಕ್ಕೆ ಮಣ್ಣು ತುಂಬಿಸಿ ಆ ಹೊಂಡವನ್ನು ಮಳೆಗಾಲ ಆಗುವಾಗ ಮುಚ್ಚಬೇಕು, ಎತ್ತರವಾಗಿರ್ಬೇಕು, ಅದು ನೀರು ನಿಲ್ಲಲೇಬಾರದು, ನಿತ್ರೆ ಅದು ಸತ್ತೇ ಹೋಗ್ತದೆ. ಮತ್ತೆ ಬೇರೆ ಏನೆಲ್ಲ ಬೆಳಿತೀರಿ? ಮತ್ತೆ ಕೆಲವು ಹೂವಿನ ಗಿಡಗಳು ಉಂಟು ಮೇಡಮ್, ಇದು ಮಲ್ಲಿಗೆ ಉಂಟು, ಮಂಗಳೂರು ಮಲ್ಲಿಗೆ, ಗುಲಾಬಿ, ಇಂಥದ್ದೆಲ್ಲ ದೇವರಿಗೆ ಇಡ್ಲಿಕ್ಕೆ ಎಲ್ಲ ಆಗ್ತದೆ. ಮಾರುಕಟ್ಟೆಗೆ ಕೊಡ್ಲಿಕ್ಕೆ ಆಗದಿದ್ರು ನಮಗೆ ದೇವರಿಗೆಲ್ಲ ಇಡ್ಲಿಕ್ಕೆ ಮುಡಿಲಿಗೆ ಬಂದವರಿಗೆಲ್ಲ ಆಗ್ತದೆ, ಅದು ಮಾಡ್ತೇನೆ. ಮತ್ತೆ ಒಳ್ಳೆ ಮೆಣಸುಂಟು ಸ್ವಲ್ಪ, ಮತ್ತೆ ಪಪ್ಪಾಯ ಉಂಟು, ಇಪ್ಪಲಿ ಉಂಟು, ಮತ್ತೆ ಚಿಕ್ಕು ಉಂಟು. ಮತ್ತೆ ತರಕಾರಿ ಮಾಡ್ತೇನೆ ನಾನು ಬೇಸಿಗೆಯಲ್ಲಿ, ಒಳ್ಳೆ ತರಕಾರಿ, ಬಸಳೆ ಚಪ್ಪರ ಈಗಲೂ ಉಂಟು. ಬಸಳೆ ನನಗೆ ಖರ್ಚಿಗಾಗಿ ಜಾಸ್ತಿ ಇದ್ದಂದ್ರೆ ಅಂಗಡಿಗೆ ಕೊಡ್ತೇನೆ. ಬದನೆ, ಅಲಸಂಡೆ, ಬೆಂಡೆಕಾಯಿ, ಮತ್ತೆ ಬಡವಲಕಾಯಿ, ಇಂಥದ್ದೆಲ್ಲ ತುಂಬಾ ಬೆಳೀತೇನೆ. ಬಂದವರೆಲ್ಲ ಕೊಂಡು ಹೋಗ್ತಾರೆ, ಮಕ್ಕಳು ಕೊಂಡು ಹೋಗ್ತಾರೆ. ಬಸಳೆ ಮಾರ್ತೇನೆ ನಾನು, ವರ್ಷಕ್ಕೆ ಒಂದು 3-4 ಸಾವಿರ ರೂಪಾಯಿ ಬಸಳೆ ಮಾರ್ತೇನೆ, ಕಟ್ಟಿಗೆ 50 ರೂಪಾಯಿ ಕೊಡ್ತಾರೆ. ಮತ್ತೆ ನಮ್ಮ ತೋಟದ ಕಾಂಪೌಂಡ್ ಸುತ್ತ ತೋಟದಲ್ಲಿ ಹಲಸಿನ ಮರ ಉಂಟು, ಹಲಸಿನ ಕಾಯಿ ಎಷ್ಟು ಆಗ್ತದೆ, ಎಲ್ಲ ಒಳ್ಳೆ ಒಳ್ಳೆ ಹಲಸಿನಕಾಯಿ, ಹೈಬ್ರಿಡ್ ಅಲ್ಲ ಊರಿನದ್ದೆ, ಅಂತ ಒಳ್ಳೆ ಹಲಸಿನಕಾಯಿ. ಮತ್ತೆ ಮಾವಿನಕಾಯಿ ಉಂಟು, ಲಿಂಬೆ, ಕೈಪುಳಿ ಅಂತ ಒಂದು ಉಂಟು, ಕಂಚುಳ್ಳಿ ಅಂತ ಹೇಳ್ತಾರೆ ಅದಕ್ಕೆ, ಆ ಕಂಚುಳ್ಳಿ ಒಳ್ಳೇದು. ಅದಕ್ಕೆ ಮತ್ತೆ ಮಾಪಲದ ಹುಳಿ, ಅದೆಲ್ಲ ನಮ್ಗೆ ಖರ್ಚಿಗೆ ತಕ್ಕ ಸಿಗ್ತದೆ, ನಾವು ಅಂಗಡಿಯಿಂದ ತರಬೇಕು, ಪೇಟೆಗೆ ಹೋಗ್ಬೇಕು ಅಂತಿಲ್ಲ, ಎಲ್ಲ ಉಂಟು. ಹೈನುಗಾರಿಕೆ ಮಾಡ್ತೀರಾ? ಹೈನುಗಾರಿಕೆ ಮೊದಲು ಮಾಡ್ತಿದ್ದೆವು ನಾವು, ನಮ್ಮದೇ ಹಾಲಿನ ಸೊಸೈಟಿ ಉಂಟು ಮಹಿಳೆಯರದು, ನಾನು ಅದರಲ್ಲಿ 25 ವರ್ಷ ನಿರ್ದೇಶಕಿ ಆಗಿ ಇದ್ದೆ. ಹಾಗೆ ನಾನು ಆಗ ಒಂದು 10-15 ಲೀಟರ್ ಹಾಲೆಲ್ಲ ಹಾಕ್ತಾ ಇದ್ದೆವು ಯಜಮಾನರು ಇರುವಾಗ. ನಿಮ್ಮ ಊರಲ್ಲಿ ಸ್ವಸಹಾಯ ಗುಂಪುಗಳು ಇದೆಯಾ? ನಮ್ಮದು ಒಂದು ರೈತ ಮಹಿಳಾ ಸ್ವಸಹಾಯ ಗುಂಪು ಉಂಟು, 21 ವರ್ಷ ಆಯ್ತು ಅದು ಸ್ಟಾರ್ಟ್ ಮಾಡಿ. ಅದರಲ್ಲಿ ಒಂದು 10 ಜನ ಇದ್ದೇನೆ ನಾವು. ನಮಗೆ ಉಳಿತಾಯದಲ್ಲಿಯೇ ನಾವು ಅವರಿಗೆ ಲೋನ್ ಕೊಡುವುದು, ಈಗ 30,000 ಲಿಮಿಟ್ ಮಾಡಿದ್ದೇವೆ. ಮತ್ತೆ ಇಷ್ಟು ಬಡ್ಡಿ ಅಂತ, ಈಗ ಅದು ಮೊದಲು 5% ಬಡ್ಡಿ, ಈಗ 3% ಮಾಡಿದ್ದೇವೆ. ಅದು ಶುರುವಿಗೆ ಅದು ಸ್ಟಾರ್ಟ್ ಮಾಡುವಾಗಲೇ ನಾನೇ ಅದರ ಅಧ್ಯಕ್ಷರು, ಇವಾಗಲೂ ನಾನೇ ಕಾರ್ಯದರ್ಶಿ. ಚೇಂಜ್ ಆಗ್ತಾ ಉಂಟು, ನನಗೆ ಬೇಡ ನಾನು ಬಿಡ್ತೇನೆ ಹೇಳಿದರೆ ಹುಡುಗಿಯರು ಬಿಡುವುದಿಲ್ಲ. ನನ್ನಿಂದ ಕೆಲವರಿಗೆ ಉಪಕಾರ ಆಗುದಿಲ್ಲ, ನಾನು ಮತ್ತೆ ತಿಂಗಳಿನಲ್ಲಿ 100 ರೂಪಾಯಿ ಕಟ್ಟುವುದು. ಈಗ ನಮ್ದು 2 ಲಕ್ಷ ರೂಪಾಯಿ ಉಳಿತಾಯ ಆಗಿದೆ. ಮೊದಲು ಎಲ್ಲ 10,000 ಎಲ್ಲ ಇದು ಲೋನ್ ಕೊಡ್ತೇವೆ, ಈಗ 30,000 ಲಿಮಿಟ್ ಮಾಡಿದ್ದೇವೆ. ನಮಗೆ ಯಾವ್ದು ಸಿಗುವುದಿಲ್ಲ, ಯಾವ ಬ್ಯಾಂಕಿನಿಂದ ಲೋನ್ ಕೊಡುವುದಿಲ್ಲ. ನಮ್ ಕೃಷಿ ಇಲಾಖೆ ಆದ ಕಾರಣ ಕೃಷಿ ಇಲಾಖೆಯಿಂದ ಹೋಗಿ ಲೆಟರ್ ತರಬೇಕು ನಿಮಗೆ ಲೋನ್ ಕೊಡ್ಲಿಕ್ಕೆ ಅಂತ ಸೊಸೈಟಿಯಲ್ಲಿ ಹೇಳ್ತಾರೆ. ಮತ್ತೆ ನಾವು ಎಂತ ಮಾಡುದು, ಅದಕ್ಕೆ ನಮ್ಮ ಉಳಿತಾಯದಿಂದಲೇ ಬಡ್ಡಿ 3% ಈಗ ಹಾಕಿದ್ದು, ಅವತ್ತು 5% ಬಡ್ಡಿ ಇತ್ತು, ಅದರಲ್ಲಿ 1-2 ಲಕ್ಷ ಹಣ ಆಗಿದೆ, 30,000 ತೆಕ್ಕೊಳ್ಳುವುದು. ಹಾಗೆ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಅದು ಸಹ. ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಬಳಸಿಕೊಳ್ತೀರಾ ಹೇಗೆ? ಅದು ಬಿಡುವುದಿಲ್ಲ ನಾನು, ನಾನು ಸರ್ಕಾರದಿಂದ ಸಿಗುವುದು ಅರ್ಜಿ ಕೊಟ್ಟು ಬಿಡುವುದು, ಮತ್ತೆ ಸಿಕ್ಕಿದ್ರೆ ಸಿಗ್ತದೆ. ಈಗ ಕಳೆದ ವರ್ಷ ನಮಗೆ ಪ್ರಕೃತಿ ವಿಕೋಪದಲ್ಲಿ ಎಲ್ಲ ಸಿಗ್ತದೆ ಅಂತ ಹೇಳಿದ್ರು, 10-30 ಅಡಿಕೆ ಮರ ಎಲ್ಲ ಹೋಗಿದೆ, ಒಂದು ತೆಂಗಿನ ಮರ ಬಾಳೆ ಸುಮಾರು. ವಿಎಲ್ಲಿ ಹೋಯ್ತು ಲೆಕ್ಕ ಕೊಟ್ಟು ಅರ್ಜಿ ಕೊಟ್ಟು ಬಂದಿದ್ದೇನೆ, RTC ಅದೆಲ್ಲ ಕೊಟ್ಟು ಬಂದಿದ್ದೇನೆ. ಇಷ್ಟರವರೆಗೆ ಅದು ಬರಲಿಲ್ಲ. ಮೊನ್ನೆ ಹೋಗಿ ಕೇಳಿದೆ ನಾನು, ನಮ್ಮದು ಸೆಡ್ಯೂಲ್ ಬಿದ್ದು ಒಂದು 10 ಇದು ಅಡಿಕೆ ಮರ ಒಳ್ಳೆ ಹಿಡಿಯುವುದೇ ಹೋಗಿದೆ, ಎಂತಾದ್ರೂ ಉಂಟಾ ಅಂತ ಕೇಳುವ, ಅದು ಈಗ ಇಲ್ಲ, ಅದು ಆ ಸ್ಕೀಮೇ ಇಲ್ಲ ಅಂತ ಹೇಳ್ತಾರೆ. ಪ್ರಾಕೃತಿಕ ವಿಕೋಪಕ್ಕೆ ಪರಿಹಾರ ಸಿಗ್ತಾ ಇಲ್ಲ ನಿಮಗೆಲ್ವಾ? ಅದಕ್ಕೆಲ್ಲ ಪರಿಹಾರ ಇಲ್ಲ. ಮತ್ತೆ ನಮಗೆ ಕೇಂದ್ರದಿಂದ ಬರ್ತದೆ ಒಂದು ಕೃಷಿ ಸಮ್ಮಾನ ಯೋಜನೆ ಅಂತ, ನಮಗೆ 4 ತಿಂಗಳಿಗೆ 2,000 ಬರ್ತದೆ. ಪ್ರಧಾನಮಂತ್ರಿ ಬೆಳೆ ವಿಮೆ ಉಂಟಲ್ಲ, ಅದು ಬರ್ತದೆ.

ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಜನ್ ಜನ್ ಕಾ ರಖೇ ಧ್ಯಾನ್, TB ಮುಕ್ತ ಭಾರತ್ ಅಭಿಯಾನ್. ಜನ್ ಜನ್ ಕಾ ರಖೇ ಧ್ಯಾನ್, TB ಮುಕ್ತ ಭಾರತ್ ಅಭಿಯಾನ್. ನಿಕ್ಷಯ ಮಿತ್ರ ತೋ ಹಮ್ ಸಬ್ ಕಾ ಸಾಥ್ ನಿಭಾತೆ. TB ರೋಗೀ ವ ಪರಿಜನ್ ಕೋ ಪೋಷಣ, ಜಾಂಚ್, ಇಲಾಜ್ ಔರ್ ಆಜೀವಿಕಾ ಸಂಬಂಧಿ ಸಹಾಯತಾ ಪಹುಂಚಾತೆ. ಜಬ್ ಮಿಲ್ ಜಾಯೇಗಾ ಸಬ್ಕೋ ಅಪ್ನಾ ನಿಕ್ಷಯ ಮಿತ್ರ ತಯಾರ್, ತಬ್ ಪಕ್ಕಿ ಹೋ ಜಾಯೇಗಿ ಹಮಾರಿ ಜೀತ್ ಔರ್ TB ಕೀ ಹಾರ್. ನಿಕ್ಷಯ ಮಿತ್ರ इस अभियान ने एक बड़े चैलेंज से निपटने में TB के मरीजों की बहुत मदद की है. आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर TB के खिलाफ लड़ाई को आगे बढ़ा रहे हैं. जन जन का रखे ध्यान, TB मुक्त भारत अभियान. अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी. ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು ಹಾಗೂ ಕಾಫಿ ಬೆಳೆಗಾರರ ಮಾಹಿತಿ ಶಿಬಿರ ಮತ್ತು ಬೃಹತ್ ಸಮಾವೇಶವು ದಿನಾಂಕ 10/8/2025 ಬೆಳಗ್ಗೆ 9:30 ಪುತ್ತೂರಿನ ಸುಭದ್ರ ಸಭಾ ಮಂದಿರ ದರ್ಬೆ ಇಲ್ಲಿ ನಡೆಯಲಿದೆ. ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕಿಶೋರ್ ಕುಮಾರ್ ಕೂಡ್ಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಅಖಿಲ ಭಾರತ ಕಾಳುಮೆಣಸು ಬೆಳೆಗಾರರ ಸಂಘದ ವಿಜ್ಞಾನಿ ಡಾ ಶ್ರೀ ವೇಣುಗೋಪಾಲ್, ಸಕಲೇಶ್ಪುರದ 7 Bin ಟೀಂನ ಮುಖ್ಯಸ್ಥರಾದ ಡಾ HS ಧರ್ಮರಾಜ್ ಸಕಲೇಶ್ಪುರ ಹಾಗೂ ಶ್ರೀ ಸಿದ್ದಿ ಅಗ್ರಿ ಕಂಪನಿ ಪ್ರೈವೇಟ್ ಲಿಮಿಟೆಡ್ನ ಶ್ರೀ ಪೆರುವೂರಿ ನಾರಾಯಣ ಭಟ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಮಾಹಿತಿ ನೀಡಲಿದ್ದಾರೆ. ಸಮಸ್ತ ಕೃಷಿ ಬಾಂಧವರನ್ನು ಸ್ವಾಗತಿಸುವ ಶಶಿಕುಮಾರ್ ಭಟ್ಟಪಡ ಅವರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481758955. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲ ಉದಾಹರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 ರಿಂದ 52,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 36,000ರಿಂದ 48,500 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 25,000ರಿಂದ 28,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 9,000ರಿಂದ 22,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 30,000ರಿಂದ 40,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 25,000ರಿಂದ 30,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350 ರಿಂದ 5,300 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500ರಿಂದ 4,200 ರೂಪಾಯಿಗಳು, IR8 ಕ್ವಿಂಟಾಲಿಗೆ 3,450ರಿಂದ 4,250 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 18,000ರಿಂದ 30,000 ರೂಪಾಯಿಗಳು, ಕಾಳು ಮೆಣಸು ಕ್ವಿಂಟಾಲಿಗೆ 13,500ರಿಂದ 64,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,500ರಿಂದ 14,200 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,500ರಿಂದ 6,000 ರೂಪಾಯಿಗಳು, ಕದಳಿ ಕ್ವಿಂಟಾಲಿಗೆ 6,000ರಿಂದ 7,000 ರೂಪಾಯಿಗಳು, ಗಾಳಿ ಕ್ವಿಂಟಾಲಿಗೆ 5,500ರಿಂದ 6,000 ರೂಪಾಯಿಗಳು ಹಾಗೂ ನೇಂದ್ರ ಕ್ವಿಂಟಾಲಿಗೆ 7,000ರಿಂದ 8,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಇದೀಗ ಫಯಾಜ್ ಖಾನ್ ಹಾಡಿರುವ ಅಕ್ಕ ಮಹಾದೇವಿಯವರ ವಚನ.